ಋಣಿ. ಕೇಳುಗರು ಕರೆ ಮಾಡಲು ದೂರವಾಣಿ ಸಂಖ್ಯೆಗಳು ಹೀಗಿವೆ: 295986 ಹಾಗೂ 295987. ಕಲಬುರಗಿಯ ಎಸ್ಟಿಡಿ ಕ್ರಮಾಂಕ 08472. ಸಮಕ್ಷಮ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕಾಗಿ ಈಗ ಭಾಷಣ ಸ್ಟುಡಿಯೋಗೆ ಹೋಗೋಣ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಮತ್ತು ಇವತ್ತಿನ ವಿಶೇಷ ನೇರ ಪ್ರಸಾರದ ಫೋನ್ ಇನ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ಸಮಕ್ಷಮ ಕಾರ್ಯಕ್ರಮ ತಾವು ಕೇಳ್ತಾ ಇರುವಂತಹ ಎಲ್ಲರಿಗೂ ನಾವು ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀವಿ. ಆತ್ಮೀಯರೇ, ತಮಗೆಲ್ಲ ಗೊತ್ತಿದೆ ಇವತ್ತಿನ ಕಾರ್ಯಕ್ರಮದ ವಿಷಯ. ಮುಂಗಾರು ಹಂಗಾಮಿನ ಸಲುವಾಗಿ ನಾವು ಯಾವ ರೀತಿಯಾದಂತಹ ಒಂದು ತಯಾರಿಯನ್ನ ಮಾಡಿಕೊಳ್ಬೇಕು, ಅದರೊಳಗೆ ತಾವು ಈಗಾಗಲೇ ತೊಳೆಕೊಂಡಿದ್ದೀರಿ, ಮಳೆಯ ನಿರೀಕ್ಷೆ ಒಳಗಿದ್ದೀರಿ, ಮಳೆ ಆದ ನಂತರ ಬಿತ್ತನೆ ಮಾಡಬೇಕು ಅನ್ನುವಂತಹ ವಿಚಾರ ತಮ್ಮೆಲ್ಲರದು. ಈ ಸಮಯದೊಳಗೆ ತಮಗೆ ಮಾರ್ಗದರ್ಶನ ಬೇಕಾಗ್ತದ. ಅದಕ್ಕಾಗಿ ಇವತ್ತಿನ ಕಾರ್ಯಕ್ರಮವನ್ನ ನಾವು ಆಯೋಜನೆ ಮಾಡಿದ್ದೀವಿ. ಮತ್ತೊಮ್ಮೆ ತಮಗೆಲ್ಲ ಸಮಕ್ಷಮ ಕಾರ್ಯಕ್ರಮಕ್ಕೆ ಹಾರ್ದಿಕವಾದಂತಹ ಸ್ವಾಗತ. ಇವತ್ತಿನ ಕಾರ್ಯಕ್ರಮದೊಳಗೆ ನಮ್ಮ ಜೊತೆಗೆ ನಮ್ಮ ಸ್ಟುಡಿಯೋದೊಳಗೆ ಕಲಬುರಗಿಯ ವಲಯ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಮುಖ್ಯ ವಿಜ್ಞಾನಿಯಾಗಿರುವಂತಹ ಡಾ ಮುನಿಸ್ವಾಮಿ ಅವರು ನಮ್ಮ ಜೊತೆಗಿದ್ದಾರೆ. ಈ ವಿಷಯದ ಬಗ್ಗೆ ಅವರು ಬೆಳಕನ್ನು ಚೆಲ್ಲಿದ್ದಾರೆ, ತಮಗೆ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ಡಾ ಮುನಿಸ್ವಾಮಿ ಅವರೇ, ತಮಗೆ ಹಾರ್ದಿಕವಾದಂತಹ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ ಸರ್, ಧನ್ಯವಾದಗಳು. ಮುಂಗಾರು ಹಂಗಾಮಿಗಾಗಿ ಬಹುತೇಕ ತಮಗೂ ಕೂಡ ಅನುಭವದ ಸಾಕಷ್ಟು ಕ್ಷೇತ್ರ ಭೇಟಿಯನ್ನು ಕೂಡ ತಾವು ಮಾಡಿರಿ. ರೈತರು ಯಾವ ರೀತಿಯಾದಂತಹ ತಯಾರಿಯೊಳಗೆ ತೊಡಗಿದ್ದಾರೆ ಮತ್ತು ಅವರಿಗೆ ಏನೇನು ಈ ಸಂದರ್ಭದೊಳಗೆ ಮಾರ್ಗದರ್ಶನ ಮಾಡಬೇಕು, ಏನೇನು ಅವರಿಗೆ ದಿನನಿತ್ಯದ ಚಟುವಟಿಕೆಗಳಲ್ಲಿ ಯಾವ ರೀತಿಯಾದಂತಹ ಒಂದು ಸಹಕಾರ, ತಾಂತ್ರಿಕ ಸಹಕಾರ ಅದು ಬೇಕಾಗ್ತದೆ, ಅದನ್ನ ಏನು ಅವ್ರು ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮದೊಳಗೆ ನಾವು ಮಾತಾಡೋಣ. ತುಂಬಾ ಧನ್ಯವಾದ ಸರ್. ಇದು ಒಂದು ಈ ವಿಷಯ ಏನಿದೆ ಬಹಳ ಈ ಒಂದು ಸಮಯಕ್ಕೆ ಸೂಕ್ತವಾದಂತಹ ಒಂದು ವಿಷಯ. ಏನು ಮುಂಗಾರು ಹಂಗಾಮಿನ ಸಿದ್ಧತೆ ಮತ್ತೆ ಯಾವ ಬೀಜಗಳನ್ನು ನಾವು ಆಯ್ಕೆ ಮಾಡ್ಕೋಬೇಕು, ಯಾವ ರೀತಿ ಬೀಜೋಪಚಾರಗಳನ್ನು ಮಾಡಬೇಕು ಮತ್ತೆ ಯಾವ ತಾಂತ್ರಿಕತೆಗಳನ್ನು ಅಳವಡಿಸ್ಕೊಬೇಕು ಅನ್ನೋ ತಿಳ್ಕೊಳ್ಳುವಂಥದ್ದು ಬಹಳಷ್ಟು ಮುಖ್ಯ. ಈ ನಮ್ಮ ಕೃಷಿ ಸಂಶೋಧನಾ ಕೇಂದ್ರ ಕಲಬುರಗಿ, ಇದು ಕೃಷಿ ವಿಶ್ವವಿದ್ಯಾಲಯ ರಾಯಚೂರು ಅಡಿನಲ್ಲಿ ಬರುತ್ತೆ. ಇದರಲ್ಲಿ ಈ ಒಂದು ಮುಂಗಾರಿನಲ್ಲಿ May 25 ನಾವು ಬೀಜ ಮೇಳ ಅಂತ ಏರ್ಪಡಿಸಿದೀವಿ ಇವತ್ತು. ಅದಲ್ಲದೆ ಹಿಂಗಾರಿಗೆ September 25 ಹಿಂಗಾರು ಬೀಜ ಮೇಳ ಅಂತೇಳಿ ನಾವು ಏರ್ಪಡಿಸಿದೀವಿ. ಪ್ರತಿ ವರ್ಷ ಇದು ನಡೀತಾ ಇರುತ್ತೆ. ಅಂದ್ರೆ ಈಗ ಯಾವಾಗಿಂದ ಇದನ್ನು ಮಾಡ್ತಾ ಇದ್ದೀರಿ ಬೀಜ ಮೇಳ ನಮ್ಮ ರೈತರ ಸಲುವಾಗಿ? ನಮ್ಮ ಕೃಷಿ ವಿಶ್ವವಿದ್ಯಾಲಯ 2009 ಸ್ಟಾರ್ಟ್ ಆಯ್ತು. ಆವಾಗಲಿಂದ ಕೂಡ ಅದಾದ ನಂತರ ಒಂದು 3 ವರ್ಷಗಳ ನಂತರ ನಾವು ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದೇವೆ. ಆವಾಗಲಿಂದ ಕೂಡ ಸತತವಾಗಿ ಮುಂಗಾರು ಮತ್ತು ಹಿಂಗಾರಿನಲ್ಲಿ ಬೀಜ ಮೇಳಗಳನ್ನು ಮಾಡ್ತಾ ಇದ್ದೇವೆ. ಇದರಲ್ಲಿ ಏನಂತ ಹೇಳಿದ್ರೆ ವಿಶೇಷವಾಗಿ ರೈತರಿಗೆ ಈ ಹೊಸ ಹೊಸ ತಳಿಗಳ ಬಗ್ಗೆ ಮಾಹಿತಿ, ಅದರ ಬೀಜೋಪಚಾರ ಮತ್ತೆ ಇತರ ಸುಧಾರಿತ ತಾಂತ್ರಿಕತೆಗಳ ಬಗ್ಗೆ ಮಾಹಿತಿ ಮಾಡಿಕೊಡ್ತೇವೆ. ಅದಲ್ಲದೆ ಬೀಜಗಳನ್ನ ಅವತ್ತು ವಿತರಿಸುವ ಕಾರ್ಯಕ್ರಮವನ್ನು ಕೂಡ ನಾವು ಹಮ್ಮಿಕೊಂಡಿರ್ತೇವೆ. ಇವತ್ತು ತಾನೇ ಆ ಒಂದು ಕಾರ್ಯಕ್ರಮವನ್ನು ನಮ್ಮ ವಲಯ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಮಾಡಿದ್ದೇವೆ. ಅದೇ ರೀತಿಯಾಗಿ ಮುಖ್ಯ ಒಂದು ಕೇಂದ್ರವಾದಂತಹ ರಾಯಚೂರು ವಿಶ್ವವಿದ್ಯಾಲಯದಲ್ಲೂ ಕೂಡ ಇದನ್ನ ಮಾಡಿದ್ದೀವಿ. ಈಗ ಬೀಜ ಬೇಕು ಅನ್ನುವಂತಹ ರೈತ ಬಾಂಧವರು ಯಾವಾಗ ಬಂದರೂ ತಾವು ಬೀಜ ಕೊಡೋದಕ್ಕೆ ವ್ಯವಸ್ಥೆ ಅದ ಅಂತೀರಿ? ಈಗ ಬೀಜಗಳ ಬಗ್ಗೆ ಅಂತ ಹೇಳಿದ್ರೆ ನಮ್ಮಲ್ಲಿ ಈ ತೊಗರಿ ಮತ್ತೆ ಹೆಸರು ಬೀಜಗಳು ಲಭ್ಯ ಇದ್ದಾವೆ. ಅದನ್ನು ನಾವು ಈ May 29 ನಾವು ರೈತರಿಗೆ ಕೊಡಲಿಕ್ಕೆ ಶುರು ಮಾಡ್ತಾ ಇದ್ದೇವೆ. ಅದರಲ್ಲಿ ಮುಖ್ಯವಾಗಿ ತೊಗರಿಯಲ್ಲಿ ಏನಂತ ಹೇಳಿದ್ರೆ ಈ TS3R ಅನ್ನೋದು ತಳಿ ಇದೆ. ಯಾರು ಈ ಒಂದು ಕಡಿಮೆ ಆಳದ ಭೂಮಿ ಅಥವಾ ಮಳೆಯಾಶ್ರಿತ ಭೂಮಿ ಇದೆ ಮತ್ತು ಅಥವಾ ಸಾಧಾರಣ ಭೂಮಿ ಇದೆ ಅಂತ ರೈತರು ಈ TS3R ತಳಿಯನ್ನ ಬೆಳಿಬಹುದು. ಈ ಒಂದು ತಳಿ ಅಂತ ಹೇಳಿದ್ರೆ ಈ ಹೋದ ವರ್ಷ ಎಲ್ಲ ಸ್ವಲ್ಪ ಇದಕ್ಕೆ ಸಂಕೀರ್ಣ ನೆಟೆ ರೋಗದ ಬಾಧೆ ಕೂಡ ಕಂಡಿತು. ಅದಕ್ಕಾಗಿ ಎಲ್ಲಿ ಹೋದ ವರ್ಷ ನೆಟೆ ರೋಗ ಬಂದಿಲ್ಲ ಆ ಭೂಮಿಗಳಲ್ಲಿ ಮಾತ್ರ ಇದನ್ನ ಬೆಳಿಬೇಕು. ಒಂದು ವೇಳೆ ಅದು ಸಂಕೀರ್ಣ ನೆಟೆ ರೋಗ ಬಂದಿತ್ತಂದ್ರೆ ರೈತರು ದಯವಿಟ್ಟು ಅದು ಬೆಳೆ ಪರಿವರ್ತನೆಯನ್ನು ಮಾಡ್ಕೋಬೇಕು. ಅದನ್ನು ಬಿಟ್ಟು ಬೇರೆ ತಳಿಗಳ ಆಯ್ಕೆಯನ್ನು ಮಾಡ್ಕೋಬೇಕಾಗುತ್ತೆ. ಯಾಕಂದ್ರೆ ಕಳೆದ ಬಾರಿ TS3R ತೊಗರಿಗೆ ಸಾಕಷ್ಟು ಈ ಸಂಕೀರ್ಣ ನೆಟೆ ರೋಗದ ಬಾಧೆ ಕಂಡು ಬಂದಿದೆ. ಇದರ ಒಂದು ಬೀಜಗಳು ಕೂಡ ನಮ್ಮ ಸಂಶೋಧನಾ ಕೇಂದ್ರದಲ್ಲಿ ಲಭ್ಯ ಇದಾವೆ. ರೈತರ May 29 ನಂತರ ಅವುಗಳನ್ನು ಪಡ್ಕೋಬಹುದು. ಒಳ್ಳೆ ವಿಚಾರಗಳನ್ನು ಹೇಳಿದ್ರೆ ಡಾಕ್ಟರ್ ಮುನಿಸ್ವಾಮಿ ಅವರೇ. ಆತ್ಮೀಯ ರೈತ ಬಾಂಧವರೇ, ತಾವು ನಮ್ಮ ತಜ್ಞರಿಗೆ ಕರೆ ಮಾಡಿ ತಮ್ಮ ಸಮಸ್ಯೆಗಳನ್ನು ಕೇಳ್ಕೋಬಹುದು ಅಥವಾ ಯಾವ ರೀತಿ ತಯಾರಿ ಮಾಡಿಕೊಳ್ಬೇಕು ಬೀಜಗಳ ಬಗ್ಗೆ, ಬಿತ್ತನೆ ಬಗ್ಗೆ ಎಲ್ಲ ಮಾಹಿತಿಯನ್ನು ತಾವು ಪಡ್ಕೊಳ್ಬಹುದು. ಅದಕ್ಕಾಗಿ ನಮ್ಮ ನಂಬರ್ ನಾನು ಹೇಳ್ತೀನಿ, ದೂರವಾಣಿ ನಂಬರ್ ತಾವು ನೋಟ್ ಮಾಡಿಕೊಳ್ಬಹುದು, ಬರ್ಕೊಳ್ಬಹುದು. 2959986. ಇನ್ನೊಂದು ನಂಬರ್ 2959987. ಕಲಬುರಗಿಯ ಎಸ್ಟಿಡಿ ಕೋಡ್ 08472. ಮೊದಲಿಗೆ ನಾವು ತಜ್ಞರು ಏನ್ ಹೇಳ್ತಾರ ಅನ್ನೋದನ್ನ ಕೇಳೋಣ, ಅದರ ನಂತರ ತಮ್ಮ ಪ್ರಶ್ನೆಗಳಿಗೆ ನಾವು ಆಹ್ವಾನ ಮಾಡ್ತಾ ಇದೀವಿ. ಅದಕ್ಕೆ ಮೊದಲಿನ ಒಂದು 10-15 ನಿಮಿಷ ಡಾಕ್ಟರ್ ಮುನಿಸ್ವಾಮಿಯವರು ಈ ಮುಂಗಾರು ಹಂಗಾಮಿನೊಳಗೆ ನಾವು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ತಮಗೆ ವಿವರವಾಗಿ ಮಾಹಿತಿಯನ್ನ ನೀಡ್ತಾರೆ. ಸರ್, ನಾನೀಗ ಮುಂದುವರೆಸ್ತೇನೆ. ಈಗ ತಳಿಗಳು ಲಭ್ಯತೆ ಬಗ್ಗೆ ಹೇಳ್ತಾ ಇದ್ದೆ. ರೈತರಿಗೆ ಬೀಜ ಲಭ್ಯ ಆಗೋದು ಬಹಳಷ್ಟು ಮುಖ್ಯ. ಈಗ ಆ ಒಂದು ನಿಟ್ಟಿನಲ್ಲಿ ಹೆಸರು ಬೆಳೆಯಲ್ಲಿ ಏನಿದೆ, ನಾವು BGS 9 ಅಥವಾ BGS 9 ಅನ್ನೋ ತಳಿ ನಮ್ಮ ಒಂದು ವಲಯ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಲಭ್ಯ ಇದೆ. ಯಾರು ಹೆಸರು ಬಿತ್ತಲಿಕ್ಕೆ ಒಂದು ಆಸಕ್ತಿ ಹೊಂದಿದ್ದಾರೆ ಆ ರೈತರು ಈ BGS 9 ತಳಿಯನ್ನು ನಮ್ಮ ಕೇಂದ್ರದಿಂದ ಪಡೆಯಬಹುದು. ಅದಾದ ನಂತರ ಈ ತೊಗರಿಯಲ್ಲಿ ನಾನು TS 3R ಬಗ್ಗೆ ಆಗಲೇ ಹೇಳಿದೆ. ಅದಾದ ನಂತರ ಇನ್ನೊಂದು ತಳಿ ಅಂತ ಹೇಳಿದ್ರೆ ನಮ್ಮಲ್ಲಿ ಮಧ್ಯಮಾವಧಿ ತಳಿ GRG 811 ಅನ್ನೋ ಒಂದು ತಳಿ ಇದೆ. ಅದರ ಬೀಜಗಳು ಕೂಡ ನಮ್ಮಲ್ಲಿ ಲಭ್ಯ ಇದ್ದಾವೆ. ಈ GRG 811 ತಳಿ ಬೆಳೆಯಬೇಕಾದ್ರೆ ರೈತರಿಗೆ ಏನಿದೆ ಅಂತ ಹೇಳಿದ್ರೆ ಒಂದು ಆಳವಾದ ಕಪ್ಪು ಭೂಮಿ ಬೇಕಾಗುತ್ತೆ. ಅದಲ್ಲದೆ ಒಂದು ನೀರಿನ ಲಭ್ಯತೆ ಇದ್ರೆ ಬಹಳಷ್ಟು ಅನುಕೂಲ. ಈ ಒಂದು ತಳಿಯು ಕೂಡ ಒಂದು ಮಧ್ಯಮಾವಧಿ ತಳಿಯಾಗಿದೆ. ನೆಟ್ಟೆ ರೋಗ ನಿರೋಧಕತೆಯನ್ನು ಹೊಂದಿದೆ. ಅದೇ ರೀತಿಯಾಗಿ ಒಳ್ಳೆ ಇಳುವರಿಯನ್ನ ಕೊಡುವಂತಹ ಸಾಮರ್ಥ್ಯ ಹೊಂದಿದೆ ಮತ್ತು ಗೊಡ್ಡು ರೋಗವನ್ನು ಕೂಡ ತಡೆದುಕೊಳ್ಳುವಂತಹ ಶಕ್ತಿ ಈ ತಳಿಗಿದೆ. ಆದರೆ ಈ ಹೋದ ವರ್ಷ ಏನು ಒಣಬೇರು ಕೊಳೆ ರೋಗ ಮತ್ತು ಪೈಟಾಪ್ತರ ರೋಗಗಳು ಬಂದಿದ್ದವು, ಆ ಒಂದು ಹೊಲಗಳಲ್ಲಿ ರೈತರು ಈ ಬೆಳೆ ಪರಿವರ್ತನೆಯನ್ನು ಅಳವಡಿಸಿಕೋಬೇಕಾಗುತ್ತದೆ. ಡಾಕ್ಟರ್, ಈ ರೋಗಗಳು ಏನು ಬರ್ತಾವ, ಇದರಿಂದ ನಾವು ದೂರ ಉಳಿಬೇಕು ಅಥವಾ ನಮ್ಮ ಬೆಳೆ ಸುರಕ್ಷಿತವಾಗಿರಬೇಕು ಅಂತಂದ್ರೆ, ನಾವು ಸಾಮಾನ್ಯವಾಗಿ ನೋಡ್ತಾ ಇದೀವಿ ಕಲಬುರಗಿ ಜಿಲ್ಲೆ ಒಳಗೆ ಒಂದೇ ಬೆಳೆಯನ್ನ ಬೆಳೀತಾ ಇರುವಂತದ್ದು, ಕಾಲಾಂತರದಿಂದ ತೊಗರಿ ಬೆಳೆದ ನಂತರ ತೊಗರಿ, ತೊಗರಿ ಬೆಳೆದ ನಂತರ ತೊಗರಿ. ಹಿಂಗಾಗಿ ಈ ನೆಟೆ ರೋಗದ ಬಾಧೆ ಆಗಲಿ ಅಥವಾ ಬೇರೆ ರೋಗಗಳ ಬಾಧೆ ಆಗಲಿ ಬಹಳಷ್ಟು ನಾವು ನೋಡ್ತಾ ಇದೀವಿ. ಅದಕ್ಕೆ ತಾವು ಹೇಳುವಂತಹ ಒಂದು ವಿಚಾರ, ಬೆಳೆಯನ್ನ ಪರಿವರ್ತನೆ ಮಾಡಬೇಕು ಅಂತ ಹೇಳಿ. ಇದನ್ನು ಬಿಟ್ಟು ಅಥವಾ ಇದರ ಜೊತೆಗೆ ಮತ್ತೆ ಏನೇನು ಬೆಳೆಗಳನ್ನ ನಾವು ಯಾವ ರೀತಿ ಬೆಳೆದ್ರೆ ರೈತರಿಗೆ ಈ ಎಲ್ಲ ರೋಗಗಳಿಂದ ಮುಕ್ತಿ ಸಿಗ್ತದೆ ಮತ್ತೆ ಒಳ್ಳೆಯ ಒಂದು ನಿಶ್ಚಿಂತವಾದಂತಹ ಒಂದು ಕೃಷಿಯನ್ನ ಅವರು ಮಾಡೋದಕ್ಕೆ ಅನುಕೂಲ ಆಗ್ತದೆ ಅಂತ ಹೇಳಿ. ತುಂಬಾ ಒಳ್ಳೆ ಪ್ರಶ್ನೆ ಸರ್ ಕೇಳಿದ್ದು. ಈ ಗುಲ್ಬರ್ಗ ನಾವೇನು ತೊಗರಿ ಕಣಜ ಅಂತ ಹೇಳ್ತೇವೆ, ಅದು ಏನಾಗಿದೆ ವರ್ಷ ವರ್ಷ ಪ್ರತಿ ವರ್ಷ ಯಾವುದೇ ಬೆಳೆಯನ್ನು ಬದಲಾಯಿಸದೆ ತೊಗರಿ ನಂತರ ತೊಗರಿ ಬೆಳೆದು ಕಂಟಿನ್ಯೂಸ್ ಆಗಿ ಬೆಳೀತಾ ಇದ್ದಾರೆ. ಅದರಿಂದ ರೋಗಗಳ ಒಂದು ಪ್ರಮಾಣ ಕೂಡ ಹೆಚ್ಚಿಗಾಗಿದೆ. ಆದರೆ ತೊಗರಿನ ನಾವು ಬಿಜಾಪುರ ಮತ್ತೆ ಈ ರಾಯಚೂರು ಭಾಗಗಳಲ್ಲಿ ಬೆಳೆದಾಗ ಅವು ಆಗಲ ಅಷ್ಟೊಂದು ರೋಗದ ಪ್ರಮಾಣತೆ ತೀವ್ರತೆ ಇಲ್ಲ ಅಂತೀರಿ? ಯಾಕಂತ ಹೇಳಿದ್ರೆ ಅವರು ತೊಗರಿಯನ್ನು ಬೆಳಿಲಿಕ್ಕೆ ಪ್ರಾರಂಭ ಮಾಡಿ ಒಂದು ಕಳೆದ 4-5 ವರ್ಷಗಳಿಂದ ಅಷ್ಟೇ ಮಾಡಿದ್ದಾರೆ. ಆದರೆ ಗುಲ್ಬರ್ಗಾ ಭಾಗದಲ್ಲಿ ಏನಿದೆ ಅಥವಾ ಕಲಬುರಗಿ ಭಾಗದಲ್ಲಿ ಜಿಲ್ಲೆಯಲ್ಲಿ ಕಳೆದ ಒಂದು 25-30 ವರ್ಷಗಳಿಂದ ಸತತವಾಗಿ ಒಂದೇ ಬೆಳೆಯನ್ನು ಬೆಳೀತಿದ್ದಾರೆ. ಅದಕ್ಕಾಗಿ ಈ ರೋಗಗಳ ತೀವ್ರತೆ ಹೆಚ್ಚಿಗಾಗಿದೆ. ಅದಕ್ಕಾಗಿ ಅವರು ರೈತರು ಏನಿದೆ ಬೆಳೆ ಪರಿವರ್ತನೆ ಕ್ರಮವನ್ನು ಕೈಗೊಳ್ಳಬೇಕು. ಅದರಲ್ಲಿ ಮುಖ್ಯವಾಗಿ ಅಂತ ಹೇಳಿದ್ರೆ ಹೆಸರು, ಉದ್ದು, ಸೋಯಾ ಅವರೆ, ಎಳ್ಳು, ಸಜ್ಜೆ, ಸೂರ್ಯಕಾಂತಿ, ಹತ್ತಿ, ಈ ಎಲ್ಲಾ ಬೆಳೆಗಳು ಕೂಡ ಪರ್ಯಾಯವಾಗಿ ಅವರು ಬಿತ್ತನೆ ಕಾರ್ಯಗಳನ್ನು ಮಾಡ್ಕೋಬೇಕು. ಎಸ್ಪೆಷಲಿ ಈಗ ಮುಖ್ಯವಾಗಿ ಈ ನೆಟೆ ರೋಗವನ್ನು ನಿಯಂತ್ರಣ ಮಾಡಲಿಕ್ಕೆ ಜೋಳ ಮತ್ತು ಸಜ್ಜೆ ಇವೆರಡು ಒಂದು ಪ್ರಮುಖ ಬೆಳೆಗಳು. ಅವುಗಳೊಂದಿಗೆ ನಾವು ಈ ಬೆಳೆ ಪರಿವರ್ತನೆ ಮಾಡಿದಾಗ ನಾವು ಈ ಸಂಕೀರ್ಣ ನೆಟೆ ರೋಗದ ಬಾಧೆಯನ್ನು ಕಡಿಮೆ ಮಾಡಬಹುದು. ಈಗ ಬೆಳೆ ಪರಿವರ್ತನೆ ಅಂತ ಹೇಳಿದ್ರೆ ಒಂದು ವರ್ಷ ಅಲ್ಲದೆ ಒಂದು ಸತತವಾಗಿ ಒಂದು 2 ಅಥವಾ 3 ವರ್ಷ ಮಾಡಿದ್ರೆ ನಾವು ಈ ರೋಗದ ತೀವ್ರತೆಯನ್ನು ಕಡಿಮೆ ಮಾಡಬಹುದು. ಒಳ್ಳೆಯದು ಡಾಕ್ಟರ್, ಒಂದು ಕರೆ ಅದ ನಮಗೆ ತಗೊಂಡು ಮತ್ತೆ ಮುಂದುವರಿಯೋಣ. ಹಲೋ, ಆಕಾಶವಾಣಿ ಸಮಕ್ಷಮ ಕಾರ್ಯಕ್ರಮ. ಹಲೋ ಹಲೋ, ನಮಸ್ಕಾರ ಹೇಳ್ರಿ, ಯಾರು ಮಾತಾಡೋದು? ನಮಸ್ಕಾರ ಸರ್. ನಮಸ್ಕಾರ ಹೇಳ್ರಿ. ವಾಸುದೇವ್ ಪಾಟೀಲ್. ನಮಸ್ಕಾರ. ನಮಸ್ಕಾರ ಪಾಟೀಲ್ ರೀ. ಸದ್ಯ ತಿರುಪತಿಯಲ್ಲಿ ಇದ್ದು ಫೋನ್ ಕೇಳ್ತಾ ಇದ್ದೀನಿ. ಹಲೋ. ತಿರುಪತಿಯಲ್ಲಿ ಇದ್ದು ತಿರುಪತಿ. ತಿರುಪತಿಯಿಂದ ಮಾತಾಡ್ತಾ ಇದ್ದೀರಿ? ಮಾತಾಡ್ತಾ ಇದ್ದೀನಿ ಸರ್. ಇಲ್ಲಿ ದರ್ಶನ ಬಂದಿದ್ದೆ. ನಮಗೂ ದರ್ಶನ ಆದಂಗ ಆಯ್ತು ತಮ್ಮ ಮುಖಾಂತರ. ಸಂತೋಷ. ನಮ್ಮ ಕೇಳುವರಿಗೆಲ್ಲ ದರ್ಶನ ಆದಂಗ ಆಯ್ತು ಬಾಲಾಜಿದು. ಧನ್ಯವಾದಗಳು ಪಾಟೀಲ್ ರೀ. ಹೇಳ್ರಿ ತಮ್ಮ ಪ್ರಶ್ನೆ ಏನದಕ್ಕೆ? ಪ್ರಶ್ನೆ ನಂದು ಹೇಳಿ. ಒಂದು 9 ಎಕರೆ ಜಮೀನು ಸರ್ ನಂದು. ಒಂದು 5 ಎಕರೆ ತಮ್ಮ ಧ್ವನಿ ಸರಿಯಾಗಿ ಕೇಳ್ತಾ ಇಲ್ಲ ನನಗೆ. ಪ್ರಶ್ನೆ ಮತ್ತೊಮ್ಮೆ ಕೇಳಿ. ನನಗೆ ಒಂದು 9 ಎಕರೆ ಜಮೀನು ಅದ ರೀ. ಹೌದು. ಮೇಲ್ಭಾಗದಲ್ಲಿ ಒಂದು 5 ಎಕರೆ, ಭಾಗದಲ್ಲಿ ಇದ್ದಾರು. ಓಕೆ. ಒಂದು 4 ಎಕರೆ. ಓಕೆ. ಅಂದ್ರೆ ಕೆಳಭಾಗದ್ದು ಭೂಮಿ ಸ್ವಲ್ಪ ಕಟಕ ಮಿಸಿರುತ್ತದೆ. ಓಕೆ. ಮೇಲಿನ ಭಾಗ ಒಂದು 1 ಫೀಟ್ ಕೆಳಗೆ ಹೋದ್ರೆ ಇದು ಕಟಕ ಮುರುಮಂತೀವಲ್ಲ, ಅದಕ್ಕೆ ಏನ್ ಬೆಳೆ ಹಾಕ್ಬೇಕು ಈ ಸಲ ಅಂತ ಹೋಸಲ ಅಂತ ಏನೂ ಬರ್ಲಿಲ್ಲ ನಮ್ಗೆ. ತಾವು ಕಳೆದ ಬಾರಿ ಯಾವ ಬೆಳೆನ ಬಿತ್ತಿದ್ರಿ? ಸರ್ ತೊಗರಿ ಬಿತ್ತಿದ್ರಿ, ಹೋಯ್ತು ತೊಗರಿ. ಈಗ ತಮಗೆ ಈ ಸಲ ಸಲಹೆ, ತಮಗೆ ನೀರಾವರಿ ಏನಾದ್ರು ಲಭ್ಯತೆ ಇದೆಯಾ? ಲಭ್ಯತೆ ಇಲ್ಲ ಓಕೆ. ಈ ಒಂದು ಸಮಯದಲ್ಲಿ ತಾವು ಹೆಸರನ್ನ ಬಿತ್ತಬಹುದು, ಉದ್ದು ಮತ್ತೆ ಸೋಯಾ ಅವರೆ, ಎಳ್ಳು, ಸಜ್ಜೆ ಈ ಬೆಳೆಗಳನ್ನು ಬೆಳಿಬಹುದು. ಮತ್ತೆ ಈ ಸ್ವಲ್ಪ ತಡವಾಗಿ ಅಂತ ಹೇಳಿದ್ರೆ ಆಗಸ್ಟ್ ತಿಂಗಳಿನಲ್ಲಿ ತಾವು ಸೂರ್ಯಕಾಂತಿ ಬೆಳೆಯನ್ನು ಕೂಡ ಬಿತ್ತಬಹುದು, ಜುಲೈ ಕೊನೆಯ ವಾರ ಮತ್ತು ಆಮೇಲೆ ಜುಲೈ ಕೊನೆಯ ವಾರ ಅಥವಾ ಆಗಸ್ಟ್ ಮೊದಲನೇ ವಾರದಲ್ಲಿ ಈ ಒಂದು ಸೂರ್ಯಕಾಂತಿ ಬೆಳೆಯನ್ನು ಕೂಡ ಬೆಳಿಬಹುದು. ತಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಹೆಚ್ಚಿಗೆ ಒಂದು ಸಾವಯವ ಅಂಶನ ಭೂಮಿಗೆ ಹಾಕಬೇಕು. ಈ ಭೂಮಿ ನಿಮ್ದು ಏನು ಸ್ವಲ್ಪ ಕಡಿಮೆ ಆಳ ಇದೆ ಅಂತ ಹೇಳ್ತೀರಿ, ಮೊದಲು ನಿಮ್ಮ ಭೂಮಿಯನ್ನು ಫಲವತ್ ಮಾಡ್ಕೋಬೇಕು ನೀವು. ಅದಕ್ಕಾಗಿ ನೀವು ಹಸಿರೆಲೆ ಗೊಬ್ಬರಗಳು ಮತ್ತೆ ಈ ಸಾವಯವ ಗೊಬ್ಬರಗಳನ್ನ ಅಂಶಗಳನ್ನ ನೀವು ಭೂಮಿಗೆ ಹಾಕಿ ಭೂಮಿಯನ್ನ ನೀವು ತಯಾರಿ ಮಾಡ್ಕೋಬೇಕಾಗುತ್ತದೆ ಮೊದಲನೇದಾಗಿ. ಅದಾದ ನಂತರ ನೀವು ಯಾವುದೇ ಬೆಳೆಯನ್ನು ಬೆಳೀರಿ, ಅದು ಬರ್ತವೆ. ನೀವು ಒಂದು ಸಮಸ್ಯೆ ಸಮಯದಲ್ಲಿ ನಮ್ಮ ಮಧ್ಯದಲ್ಲಿ ಕೆರೆ ಅಡ್ಡ ಬರೋದ್ರಿಂದ ಊರಿಗೆ ಮತ್ತೆ ಜಮೀನಿಗೆ ಬರೋದ್ರಿಂದ ಜಮೀನಿಗೆ ಏನು ಗೊಬ್ಬರ ಸಾಕ್ಷಲಿಕ್ಕೆ ಆಗಲಾರದ ಪರಿಸ್ಥಿತಿ ಸರ್. ಈಗ ನಮ್ಮ ಹೊಲ ನಮ್ಮ ರಸ್ತೆ ಅಂತ ಕತೆ ಸರ್ಕಾರದಿಂದ ಸ್ಪಂದನೆ ಇಲ್ಲ. ಬಹಳ ಕಷ್ಟದಲ್ಲಿ ನಾವು ಆ ಜಮೀನು ಉಳುಮೆ ಮಾಡ್ತಾ ಇದೀವಿ. ನಿಮ್ಮ ಸಮಸ್ಯೆ ನನ್ಗೆ ಗೊತ್ತಾಯ್ತು. ತಾವು ಏನಿದೆ ಅಂತ ಹೇಳಿದ್ರೆ ಪರ್ಯಾಯವಾಗಿ ಹಸಿರೆಲೆ ಗೊಬ್ಬರಗಳನ್ನ ಮಾಡಬಹುದು. ಹಸಿರೆಲೆ ಗೊಬ್ಬರಗಳು ಅಂತ ಹೇಳಿದ್ರೆ ಸೆಣಬು, ಡಯಾಂಚ ಮತ್ತೆ ಈ ಬೆಳೆಗಳನ್ನ ಬೆಳೆದು ಅದರಲ್ಲೇ ಮಗ್ಗು ಹೊಡೆಯುವಂತದ್ದು, ರೋಟೋವೇಟರ್ ಮೂಲಕ ಅದನ್ನ ಭೂಮಿಗೆ ಸೇರಿಸಂತದ್ದು ವರ್ಷ ವರ್ಷ. ಈ ರೀತಿ ಮಾಡೋದ್ರಿಂದ ನೀವು ಭೂಮಿ ಫಲವತ್ತಾಗಿ ಮಾಡಬಹುದು. ನೀವು ಅದಲ್ಲದೆ ಹೆಸರು ಉದ್ದನ್ನು ಕೂಡ ಬೆಳಿಬಹುದು. ಬೆಳೆ ಸರಿಯಾಗಿ ಬಂತಂದ್ರೆ ನೀವು ತಕ್ಕೋಬಹುದು. ನಂತರ ಅದೇನು ಬೆಳೆ ಪಳಿವುಳಿಕೆಗಳಿದಾವೆ ಉಳಿದಿರ್ತವೆ, ಅದನ್ನು ಕೂಡ ನೀವು ಭೂಮಿಗೆ ಸೇರಿಸ್ಕೋಬಹುದು. ಈ ಸಾವಯವ ಅಂಶವನ್ನ ನೀವು ಗೊಬ್ಬರ ಹಾಕೋದ್ರ ಮುಖಾಂತರ ಹಾಕಬಹುದು, ಅಥವಾ ನಾನು ಈಗಾಗಲೇ ತಿಳಿಸಿದ ಹಾಗೆ ಹಸಿರೆಲೆ ಗೊಬ್ಬರಗಳ ಮೂಲಕ ತಾವು ವರ್ಷ ವರ್ಷ ಅದನ್ನ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ಕೊಡ್ತಾ ಹೋಗ್ಬೇಕು, ಸುಧಾರಣೆ ಮಾಡ್ಕೊತಾ ಹೋಗ್ಬೇಕು. ವರ್ಷ ಮಾಡೋಣ ಸರ್, ಸದ್ಯದ ಪರಿಸ್ಥಿತಿಯಲ್ಲಿ ತಮ್ಮ ಮಾಡಬೇಕು. ಈಗ ನಾವು ಹಸಿರೆಲೆ ಗೊಬ್ಬರ ಹಾಕಲಿಕ್ಕಾಗಲ್ಲ, ಏನು ಅಲ್ಲಿ ಇದ್ದ ಪರಿಸ್ಥಿತಿಗೆ ನಾನು ಬಿತ್ತನೆ ಮಾಡ್ಬೇಕು ನಾನೀಗ. ಅದಕ್ಕೆ ಈ ಸದ್ಯದ ಪರಿಸ್ಥಿತಿಯಲ್ಲಿ ಯಾವ ಬೆಳೆ ನಾನು ಬೆಳಿಲಿಕ್ಕೆ ಅನುಕೂಲ ಅಥವಾ ಒಳ್ಳೇದಾಗ್ತದೆ ಅಂತ ತಮ್ಮ ಸಲಹೆ ಬೇಕಂತ. ಹೆಸರು ಉದ್ದು ಇವು ಬೆಳೆಗಳನ್ನು ಬೆಳಿಬಹುದು, ತೊಗರಿಯನ್ನು ಕೂಡ ಬೆಳಿಬಹುದು. ಅದನ್ನ ನೀವು ಸುಧಾರಣಾ ಬೇಸಾಯ, ಸುಧಾರಿತ ಬೇಸಾಯ ಕ್ರಮಗಳು ಅಂತ ಹೇಳ್ತೇವೆ ನಾವು. ಟ್ರೈಕೋಡರ್ಮಾ ಬಳಕೆ ಮಾಡುವಂತದ್ದು, ನೆಟ್ಟೆ ಹೋಗ್ಲಾರ್ದಾಗೆ ದಯವಿಟ್ಟು ಖಂಡಿತ ಬನ್ನಿ, ಖಂಡಿತ ಬನ್ನಿ ನಮ್ಮ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಬಂದು ನೀವು ಹೆಚ್ಚಿನ ಮಾಹಿತಿಯನ್ನು ಇದ್ರ ಬಗ್ಗೆ ಪಡ್ಕೊಳ್ಳಿ. 29ರ ನಂತರ ಕೂಡ ಬೀಜ ಕೊಡ್ತೀನಿ. 29ಕ್ಕೆ ಬೀಜ ವಿತರಣೆ ಪ್ರಾರಂಭ ಆಗುತ್ತೆ, ತಾವು ಬೀಜಗಳನ್ನು ಪಡಿಬಹುದು. ಅದಲ್ಲದೆ ಮಾಹಿತಿ ಕೂಡ ನಿಮ್ಗೆ ಸಿಗುತ್ತವೆ. ಬರ್ತೀನಿ ಸರ್, ಬಟ್ ಯಾಕಂದ್ರೆ ನಾವು ನಿಮ್ಮ ನೀವು ಇದ್ದಲ್ಲಿ ಇದ್ದೆ ನಾನು ಕಾಲಿನೊಳಗೆ. ಬನ್ನಿ ಬನ್ನಿ ಬನ್ನಿ, ದಯಮಾಡಿ ತಮಗೆ ನಾವು ಒಳ್ಳೆ ಒಂದು ಅಡ್ವೈಸ್ ಕೊಟ್ಟಿರಿ ಅಂದ್ರೆ ನನಗೆ ಈ ಸಲ ಪಟ್ಟ ಮಾಡ್ತೀನಿ ನಾನು. ಖಂಡಿತವಾಗಿ ಖಂಡಿತವಾಗಿ. ಹೋ ಸಲ ನನಗೆ ಮಳೆ ಹೆಚ್ಚಾಗಿ ಯಾವ್ದು ಬೆಳೆ ಬರಲಿಲ್ಲ ಸರ್ ಅಲ್ಲಿ. ಹೌದು ಹೌದು, ಧನ್ಯವಾದ ಸರ್. ಒಳ್ಳೇದು ಒಳ್ಳೇದು ವಾಸುದೇವ್ ಪಾಟೀಲ್ ರೇ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಬಹಳ ದೂರದಿಂದ ಕರೆ ಮಾಡಿದ್ದೀರಿ, ಸಂತೋಷ ಆಯ್ತು ತಾವು ಮಾಡಿದ್ದು. ಒಳ್ಳೇದು ಒಳ್ಳೇದು, ಧನ್ಯವಾದಗಳು. ಒಳ್ಳೇದು ಒಳ್ಳೇದು, ಧನ್ಯವಾದಗಳು ಪಾಟೀಲ್ ರೇ. ಅದು ಯಾಕೋ ಸರಿಯಾಗಿ ಕೇಳಿಸ್ತಾ ಇಲ್ಲ ನಮಗೆ. ಆಗ್ಲಿ ಆಗ್ಲಿ, ಸಂತೋಷ. ಇನ್ನೊಂದು ಕರೆ ಅದ ನಮಗೆ. ಹಲೋ ಹಲೋ, ನಮಸ್ಕಾರ, ಸಮಕ್ಷಮ ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಹಲೋ ಸರ್, ನಮಸ್ಕಾರ ಸರ್. ನಮಸ್ಕಾರ ಹೇಳ್ರಿ, ಯಾರು ಮಾತಾಡೋದು? ಮುದ್ದಳಗಾದಿಂದ ವಸಂತರಾವ್ ರೀ ಸರ್. ಮುದ್ದಳಗಾದಿಂದ ವಸಂತರಾವ್ ಅವರು, ಹೇಳ್ರಿ ವಸಂತರಾವ್, ಏನ್ ಪ್ರಶ್ನೆ ಅದ ತಮ್ದು? ನಮ್ಗ ಹಾರಕಿನ ಬೀಜ ಬೇಕಾಗಿ ಸರ್. ಹಾರಕದ ಬೀಜ? ಹೌದ್ರಿ ಸರ್. ಈ ಸಿರಿಧಾನ್ಯಗಳು ಬೆಳೆದ ಬೀಜ ಬೇಕಾಗಿದೆ ತಮಗೆ? ಹೌದ್ರಿ ಸರ್. ಈಗ ಸಿರಿಧಾನ್ಯಗಳ ಬೇಡಿಕೆ ಬಹಳಷ್ಟು ಹೆಚ್ಚಾಗ್ತಾ ಇದೆ, ತಮಗೆ ಒಂದು ಅಗರಿಯಲ್ಲಿ ಒಂದು ಕೃಷಿ ಸಂಶೋಧನಾ ಕೇಂದ್ರ ಇದೆ, ಅಲ್ಲಿ ತಮ್ಮ ಅವುಗಳ ಬೀಜಗಳ ಲಭ್ಯತೆ ಇದೆ. ಅದಲ್ಲದೆ ಕೆಲವೊಂದು ರೈತರು ಈ ಬೀಜಗಳನ್ನ FUOಗಳ ಮುಖಾಂತರ ಮಾಡ್ತಾ ಇದ್ದಾರೆ. ತಡಕಲಲ್ಲಿ ಶಿವಾನಂದ ಬೆಳ್ಳೆ ಅನ್ನೋ ಒಂದು ರೈತರಿದ್ದಾರೆ. ತಡಕಲದಲ್ಲಿ ಶಿವಾನಂದ ಬೆಳ್ಳೆ ಅಂತ ಒಬ್ಬ ರೈತ ಇದ್ದಾರೆ, ಅವರು ಕೂಡ ಈ ಸಿರಿಧಾನ್ಯಗಳ ಸಾಕಷ್ಟು ಬೀಜಗಳನ್ನ ಮಾಡ್ತಾ ಇದ್ದಾರೆ. ಅವರು ಅವರನ್ನ ತಾವು ಸಂಪರ್ಕ ಮಾಡಿ ಬೀಜಗಳನ್ನ ಪಡ್ಕೋಬಹುದು. ಅವರ ಫೋನ್ ನಂಬರ್ ಬೇಕಾದ್ರೆ ತಮ್ಗೆ ಹೇಳ್ತೇನೆ. 73 539 11 ಸೊನ್ನೆ ಏಳು ಏಳು ಯಾಕಂದ್ರೆ ಇವರನ್ನು ಸಂಪರ್ಕ ಮಾಡ್ರಿ, ನಿಮ್ಗೆ ಹೆಚ್ಚಿನ ಮಾಹಿತಿ ಕೂಡ ಸಿಗುತ್ತೆ. ನಿಮ್ಗೆ ಮುಖ್ಯವಾಗಿ ಬೇಕಾಗಿರುವಂತದ್ದು ಬೀಜಗಳು, ಅದಕ್ಕಾಗಿ ಅವರನ್ನ ಸಂಪರ್ಕ ಮಾಡಿ. ಅದಲ್ಲದೆ ನಮ್ಮ ಅಗ್ರಿ ಕೃಷಿ ಸಂಶೋಧನಾ ಕೇಂದ್ರದಲ್ಲೂ ಕೂಡ ಬೀಜಗಳ ಲಭ್ಯತೆ ಇದೆ, ಅಲ್ಲಿ ಕೂಡ ತಾವು ಸಂಪರ್ಕ ಮಾಡಿ ಬೀಜಗಳನ್ನ ಪಡ್ಕೋಬಹುದು. ಯಾಕಂದ್ರೆ ನಾವು ಮೊದಲ ಅವೇ ಬೆಳೆದಿದ್ದೀರಿ ಸರ್. ಮತ್ತೆ ಯಾಕೆ ಕಡಿಮೆ ಮಾಡಿದ್ರಿ? ಬಿಟ್ಟರ್ ಸರ್ ಈಗ ಸೋಯಾಬಿನ ತೊಗರಿ ಇವೇ ಹಾಕೋತ್ ಹೊಂಟಿದೀರಿ. ಈಗ ಆಯ್ತು, ಈಗ ಇವರಿಗೆ ಶಿವಾನಂದ್ ಬೆಳೆ ಅವರಿಗೆ ಮಾತಾಡ್ರಿ, ನಿಮಗ ಬೀಜ ತಗೊಂಡು ಬೆಳೀರಿ ಈ ಸಲ. ಬೇರೆಯವ್ರು ಯಾರು ಕೇಳ್ತಾರ ಅವರಿಗೂ ಕೂಡ ಇದನ್ನೇ ಹೇಳ್ರಿ, ಸಿರಿಧಾನ್ಯಗಳನ್ನ ಇನ್ನು ಮುಂದಿನ ದಿನಗಳಲ್ಲಿ ಬೆಳೀರಿ ಅಂತೇಳಿ. ಅಥವಾ ತೊಗರಿ ಜೊತೆಗೆ ಮತ್ತೆ ಬೇರೆ ಬೇರೆ ಬೆಳೆಗಳನ್ನು ಬೆಳೆಯುವಂತದ್ದು ಈಗ ಹೇಳ್ತಾ ಇದ್ರಲ್ಲ ಡಾಕ್ಟರ್, ಬರೀ ತೊಗರಿ ಒಂದೇ ಬೆಳೆಯುವುದಲ್ಲ, ಎಲ್ಲ ಮಿಶ್ರ ಬೆಳೆಗಳನ್ನ ಬೆಳಿಬೇಕು ನಾವು. ಒಳ್ಳೇದು ಒಳ್ಳೇದು ವಸಂತರಾವ್, ಧನ್ಯವಾದಗಳು ತಮಗೆ. ನಮಸ್ಕಾರ. ಡಾಕ್ಟರ್, ಈಗ ತಾವು ಹೇಳಿದ್ರಿ ಬೇರೆ ಬೇರೆ ಬೆಳೆಗಳನ್ನ ಬೆಳಿಬೇಕು ಅನ್ನುವಂಥದ್ದು, ಅದು ಒಂದು ಪರ್ಯಾಯ. ಯಾಕಪ್ಪ ಅಂತಂದ್ರೆ ನಮ್ಮ ಬೆಳೆಗಳಿಗೆ ರೋಗ ಬರಬಾರದು ಅಂತಂದ್ರೆ, ವಿಶೇಷವಾಗಿ ಈ ನೆಟೆ ರೋಗ ಏನು ಕಾಣ್ತಾ ಇದೆ, ಬಹಳಷ್ಟು ನುಕ್ಸಾನ್ ಮಾಡಿತು ಹೋದ ವರ್ಷ. ಅದ್ರ ಜೊತೆಗೆ ನಿರೋಧಕ ಶಕ್ತಿ ಇರುವಂತಹ ತಳಿಗಳು ಕೂಡ ನಮ್ಮ ರೈತರು ಅದನ್ನು ತಿಳ್ಕೊಂಡು ಅದನ್ನು ಬೆಳೆಯುವಂತಹ ಒಂದು ವ್ಯವಸ್ಥೆಯನ್ನು ಮಾಡ್ಕೊಳ್ಬೇಕು, ಅವುಗಳ ಬಗ್ಗೆ ಏನಾದರೂ ತಾವು ಹೇಳಬಹುದು? ತುಂಬಾ ಒಳ್ಳೆ ಪ್ರಶ್ನೆ ಸರ್. ಈಗ ಏನಂತ ಹೇಳಿದ್ರೆ, ನಮಗೆ ಸಾಂಪ್ರದಾಯಿಕವಾಗಿದ್ದು ರೋಗಗಳು ಎರಡನೇ, ಗೊಡ್ಡು ರೋಗ ಮತ್ತು ನೆಟೆ ರೋಗ, ಎರಡು ಸಾಂಪ್ರದಾಯಿಕವಾಗಿದ್ದಂತಹ ರೋಗಗಳು. ಅದಕ್ಕೆ ನಿರೋಧಕದ ತಳಿಗಳನ್ನು ಕೂಡ ವಿಜ್ಞಾನಿಗಳು ಕಂಡುಹಿಡಿದಿದ್ದಾರೆ ಮತ್ತು ಬಿಡುಗಡೆ ಮಾಡಿದ್ದಾರೆ, ರೈತರು ಕೂಡ ಅದನ್ನು ಬೆಳೀತಿದ್ದಾರೆ. ಇತ್ತೀಚೆಗೆ ಏನಾಗಿದೆ, ಎರಡು ಹೊಸ ರೋಗಗಳು ಉಟ್ಕೊಂಡಿದ್ದಾವೆ. ಅವು ಏನಂತ ಹೇಳಿದ್ರೆ, ಪೈಟಾಪ್ತರ ಮಚ್ಚೆ ರೋಗ ಮತ್ತು ಬೇರು ಕೊಳೆ ರೋಗ ಅಂತ ಒಂದು ಎರಡು ರೋಗಗಳು ಉಟ್ಕೊಂಡಿದ್ದಾವೆ. ಇವುಗಳಿಗೆ ಸದ್ಯವಾಗಿ ಪ್ರಸ್ತುತದಲ್ಲಿ ನಿರೋಧಕತೆ ಇರುವಂತಹ ತಳಿಗಳಿಲ್ಲ, ಲಭ್ಯತೆ ಇಲ್ಲ. ಆದರೆ ಅದನ್ನು ಯಶಸ್ವಿಯಾಗಿ ಈ ರೋಗಗಳನ್ನು ನಾವು ಬೇಸಾಯ ಕ್ರಮಗಳ ಮೂಲಕ ನಿರ್ವಹಣೆ ಮಾಡಬಹುದು. ಈಗ ಏನು ಬೆಳೆ ಪರಿವರ್ತನೆ ಇರಬಹುದು, ಅಥವಾ ಹೆಚ್ಚಾಗಿ ಒಂದು ಸಾವಯವ ಅಂಶನ ಭೂಮಿಗೆ ಸೇರಿಸುವಂತದ್ದಿರಬಹುದು, ಅದಾದ ನಂತರ ಒಂದು ಫ್ರೀಕ್ವೆಂಟ್ ಆಗಿ ಇಂಟರ್ಕಲ್ಟಿವೇಶನ್ ಅಂತ ಹೇಳ್ತೇವೆ, ಸತತವಾಗಿ ನಾವು ಪದೇ ಪದೇ ಒಂದು ಅಂತರ ಬೇಸಾಯವನ್ನು ಮಾಡುವಂತದ್ದಿರಬಹುದು, ಅಥವಾ ಅವಶ್ಯತೆ ಇದ್ದಾಗ ನೀರನ್ನು ಕೊಡುವಂತದ್ದಿರಬಹುದು. ಈ ಮತ್ತೆ ಈ ಏನಿದೆ ಅಂತ ಹೇಳಿದ್ರೆ, ಈ ಸರಿಯಾದ ಸಮಯಕ್ಕೆ ಬಿತ್ತನೆ ಮಾಡುವಂತದ್ದಿರಬಹುದು. ಈ ಎಲ್ಲ ಕ್ರಮಗಳನ್ನು ನಾವು ಅನುಸರಿಸಿಕೊಂಡಾಗ ಈ ಒಂದು ರೋಗದ ಒಂದು ನಿರ್ವಹಣೆಯನ್ನು ಮಾಡಬಹುದು, ಯಶಸ್ವಿಯಾಗಿ ಮಾಡಬಹುದು. ಈ ಬೇಸಾಯ ಕ್ರಮಗಳ ಮೂಲಕ ಅವುಗಳನ್ನ ನಿಯಂತ್ರಣದಲ್ಲಿ ಕೂಡ ಇಟ್ಕೋಬಹುದು. ಆ ರೀತಿ ಆ ನಿಟ್ಟಿನಲ್ಲಿ ಇರುವಂತಹ ತಳಿಗಳೇನಿದಾವೆ ಅವುಗಳನ್ನೇ ಬಳಸಿ ಈ ಬೇಸಾಯ ಕ್ರಮಗಳ ಮೂಲಕ ಇವುಗಳನ್ನು ನಿರ್ವಹಣೆಯನ್ನು ಮಾಡಿಕೊಳ್ಳೋದು ಸೂಕ್ತ. ಅಡ್ಡಿಲ್ಲ ಅಂದ್ರೆ, ಬೇಸಾಯ ಕ್ರಮಗಳ ಒಂದು ಸೂಕ್ತವಾದಂತಹ ಬಳಕೆಯಿಂದ ಯಾವ ರೀತಿ ತಂತ್ರಜ್ಞಾನ ಮುಂದುವರಿತಾ ಇದೆ ಅದನ್ನ ನಮ್ಮ ಹೊಲದೊಳಗೆ ಅಳವಡಿಸಿಕೊಂಡ್ರೆ ಈ ರೋಗಗಳನ್ನ ನಿಯಂತ್ರಣ ಮಾಡಬಹುದು. ವಿಶೇಷವಾಗಿ ಈಗ ತಾವು ಮಾಗಿ ಉಳುಮೆ ಬಗ್ಗೆ ಹೇಳಿದ್ರಿ, ಮಾಗಿ ಉಳುಮೆ ತಮ್ಮ ಒಂದು ಅನುಭವದೊಳಗ ರೈತರು ಅನುಸರಿಸ್ತಾ ಇದ್ದಾರ ಇಲ್ಲ, ಎಷ್ಟು ಜನ ಅನುಸರಿಸ್ತಾರೆ ಅಥವಾ ಇನ್ನು ಎಷ್ಟು ಜನ ಅನುಸರಿಸಬೇಕು? ಹೌದು, ಇದು ಏನಂತ ಹೇಳಿದ್ರೆ ಇದೊಂದು ಯಕ್ಷ ಪ್ರಶ್ನೆ ಸರ್. ಆಕ್ಚುಲಿ ಏನಂತ ಹೇಳಿದ್ರೆ, ಮಾಗಿ ಉಳುಮೆ ಮಾಡಿ ಅಂತೇಳಿ ಇಲಾಖೆಯಿಂದ ಇರಬಹುದು, ಸಂಶೋಧನಾ ಕೇಂದ್ರಗಳಿರಬಹುದು, ತಾವು ಮೀಡಿಯಾದಲ್ಲಿ ಮಾಧ್ಯಮದ ಮೂಲಕ ಸಾಕಷ್ಟು ರೈತರಿಗೆ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಆದ್ರೆ ಎಲ್ಲೋ ಒಂದ್ ಕಡೆ ರೈತರು ಅದರ ಬಗ್ಗೆ ಆಸಕ್ತಿ ಅಷ್ಟನ್ನು ತೋರಿಸ್ತಾ ಇಲ್ಲ. ಕೆಲವೊಂದು ಅದರ ಪ್ರಾಮುಖ್ಯತೆ ಯಾರು ಅರ್ಥಕೊಂಡಿದ್ದಾರೆ ಅವರು ಖಂಡಿತವಾಗಿ ಅದನ್ನು ಮಾಡೇ ಮಾಡ್ತಾರೆ. ಒಂದು ಪರ್ಸೆಂಟೇಜ್ ಲೆಕ್ಕ ಹಾಕಿದ್ರೆ ನಾವು ಒಂದು ನೂರಕ್ಕೆ ಒಂದು ಅರ್ಧದಷ್ಟು ಕೂಡ ಈ ಒಂದು ಮಾಗಿ ಉಳುಮೆಯನ್ನ ಮಾಡಲ್ಲ. ಒಂದು 30% 40% ಮಾಡಬಹುದು ಒಂದು ಅಂದಾಜು ಪ್ರಕಾರ. ಈ ಮಾಗಿ ಉಳುಮೆ ಮಾಡೋದು ಬಹಳಷ್ಟು ಅವಶ್ಯಕ. ಏನಂತ ಹೇಳಿದ್ರೆ, ಅದರಿಂದ ನಮ್ಮ ಕೀಟಗಳ ನಿಯಂತ್ರಣ ಆಗುತ್ತೆ ಮತ್ತೆ ರೋಗಗಳ ನಿಯಂತ್ರಣ ಆಗುತ್ತೆ. ತಾವು ಹೇಳ್ತಿದ್ರಿ ಇಷ್ಟೊತ್ತು ಏನು ಸಂಕೀರ್ಣ ನೆಟೆ ರೋಗ ಬಹಳಷ್ಟು ರೈತರು ಕಾಡಿದೆ ಅಂತೇಳಿ, ಅವೆಲ್ಲ ಕೂಡ ಏನಾಗುತ್ತೆ, ರೋಗಾಣುಗಳು ಬಿಸಿಲಿಗೆ ಎಕ್ಸ್ಪೋಸ್ ಆಗ್ತವೆ. ಬಿಸಿಲಿಗೆ ಅವು ಎಕ್ಸ್ಪೋಸ್ ಆದಾಗ ಈ ಒಂದು ಏನಾಗುತ್ತೆ, ರೋಗಗಳು ಸಾಯ್ತವೆ. ಸತ್ತು ನಂತರ ಈ ರೋಗದ ಒಂದು ಪ್ರಮಾಣ ತೀವ್ರತೆ ಏನಿದೆ ಅದು ಸಾಕಷ್ಟು ಪ್ರಮಾಣದಲ್ಲಿ ನಮಗೆ ಕಡಿಮೆ ಆಗುತ್ತೆ. ಅದರಿಂದ ಮಾಗಿ ಉಳುಮೆ ಮಾಡೋದ್ರಿಂದ ಈ ಮಣ್ಣಿನ ರಚನೆ ಚೆನ್ನಾಗುತ್ತೆ, ನೀರನ್ನು ಹಿಡಿದುಕೊಳ್ಳುವಂತಹ ಶಕ್ತಿ ಹೆಚ್ಚಾಗುತ್ತೆ, ರೋಗಗಳ ಪ್ರಮಾಣ ಅಥವಾ ತೀವ್ರತೆ ಕಡಿಮೆ ಆಗುತ್ತೆ. ಈ ಕೀಟಗಳ ಕೋಶಗಳೇನಿದಾವೆ ಅವು ಭೂಮಿಯಿಂದ ಹೊರಗಡೆ ಬಂದು ಪಕ್ಷಿಗಳು ಅವುಗಳನ್ನ ಆರಿಸಿ ತಿಂತವೆ. ಹಾಗಾಗಿ ಈ ಒಂದು ಹುಳುಗಳ ಬಾಧೆ ಅಥವಾ ಕೀಟದ ಬಾಧೆ ಕೂಡ ಕಡಿಮೆ ಆಗುತ್ತೆ. ಇಷ್ಟೆಲ್ಲ ಅನುಕೂಲಗಳಿದಾವೆ. ಅದರಿಂದ ದಯವಿಟ್ಟು ರೈತರು ಈ ಮುಂದಾದರೂ ಸಹಿತ ಈ ಮಾಗಿ ಉಳುಮೆಯನ್ನ ದಯವಿಟ್ಟು ಮಾಡಬೇಕು. ನಾವು ಭೂಮಿಯಂತೂ ಉಳುಮೆ ಮಾಡೇ ಮಾಡ್ತೀವಿ, ತಡ ಮಾಡಿ ಮಾಡೋ ಬದಲು ಅದನ್ನ ಮೊದಲೇ ಮಾಡುವಂಥದ್ದು ಬಹಳಷ್ಟು ಅವಶ್ಯಕ. ಬೇಸಿಗೆ ಒಳಗೆ ಮಾಡೋದ್ರಿಂದ ಬಹಳಷ್ಟು ಲಾಭಗಳು ಸಿಗ್ತಾವ. ಈ ಸಲ ನಾವು ನೋಡಿದೀವಿ ಡಾಕ್ಟ್ರೆ, ಏನಪ್ಪಾ ಅಂತಂದ್ರೆ ಏಪ್ರಿಲ್ ತಿಂಗಳಲ್ಲಿ ಸಾಕಷ್ಟು ಮಳೆಯನ್ನ ನಾವು ಪಡೆದಿವಿ. ರೈತರಿಗೆ ಯಾರು ಮಳೆಯ ಮೇಲೆ ಅವಲಂಬನೆ ಇರ್ತಾರೆ ಅವರಿಗೆ ಇಂಥ ಒಂದು ಅವಕಾಳಿ ಮಳೆಗಳೇನಿರ್ತಾವ ಅವು ಬಹಳಷ್ಟು ಸಹಾಯಕ ಬರ್ತಾವ. ಅವಾಗ ನೀವು ಮಾಗಿ ಉಳಿಮೆ ಮಾಡಿದ್ರಿ ಅಂತಂದ್ರ ಮಳೆ ನೀರು ನಿಮ್ಮ ಹೊಲದೊಳಗೆ ಇಂಗಿ ಅಲ್ಲಿ ಒಂದು ತೇವಾಂಶ ಹೆಚ್ಚಾಗುವಂತದನ್ನ ನಾವು ನೋಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಬೆಳೆಗಳಿಗೆ ಬಹಳಷ್ಟು ಅನುಕೂಲ ಆಗುವಂತದ್ದು ಈ ಇಂಥ ಒಂದು ಮಳೆಗಳಿಂದ ಆಗ್ತದ. ಅದಕ್ಕೆ ಸರ್ಕಾರ ಕೂಡ ಅದನ್ನೇ ಹೇಳ್ತಾ ಇದೆ, ಎಲ್ಲಿ ಮಳೆ ಬೀಳ್ತದ ಅದನ್ನ ನಾವು ಸಂರಕ್ಷಣೆ ಮಾಡಬೇಕು, ಹಿಡಿಬೇಕು. ಕ್ಯಾಚ್ ದ ರೇನ್ ವೇರ್ ಇಟ್ ಫಾಲ್ಸ್ ಅಂಡ್ ವೆನ್ ಇಟ್ ಫಾಲ್ಸ್ ಅಂತ ಯಾವಾಗ ಬರ್ತದ ನಮಗ್ ಗೊತ್ತಿರೋದಿಲ್ಲ. ಅವಕಾಳಿ ಮಳೆಗಳು ಅಂತಂದ್ರೆ ಯಾವಾಗ ಬರ್ತದ ಗೊತ್ತಿರೋದಿಲ್ಲ. ಆದ್ರೆ ಆತ್ಮೀಯರೇ ತಮಗೆಲ್ಲ ಗೊತ್ತೇ ಇದೆ, ನಾವು ಏನು ಮಳೆ ಮುನ್ಸೂಚನೆಯನ್ನ ಕೊಡ್ತಾ ಇದೀವಿ, ಪ್ರತಿ ದಿವಸನೂ ಕೊಡ್ತಾ ಇದೀವಿ, ಸಾಯಂಕಾಲ ಮುಂಜಾನೆ ಎರಡು ಹೊತ್ತು ಕೊಡ್ತೀವಿ, ವಾರಕ್ಕೊಂದು ಅದೇ ಕಾರ್ಯಕ್ರಮ ಆಗ್ತದ. ಅಂತ ಒಂದು ತಂತ್ರಜ್ಞಾನವನ್ನ ನೀವು ಉಪಯೋಗ ಮಾಡಿಕೊಂಡು ಮಳೆ ಯಾವಾಗ ಬರ್ತದ, ಮಳೆ ಸಂಗ್ರಹ ಮಾಡುವಂತಹ ಒಂದು ಕೆಲಸ, ಯಾವಾಗ ಬರುವುದಿಲ್ಲ ಬೇರೆ ಕೆಲಸಗಳನ್ನು ಮಾಡಿಕೊಳ್ಳುವಂತಹದ್ದು, ಅದನ್ನು ಯೋಜನೆ ಮಾಡುವಂತಹ ಒಂದು ಕೆಲಸವನ್ನು ಮಾಡಿಕೊಳ್ಬೇಕು. ಹೌದು ಸರ್, ತಾವು ಉತ್ತಮವಾದ ಮಾಹಿತಿ ಮಾಡಿಕೊಟ್ರೆ. ಯಾಕಂತ ಹೇಳಿದ್ರೆ ನೀರು ಹಿಡಿದಿಟ್ಕೊಳ್ಳುವಂಥದ್ದು ಮತ್ತೆ ಮಣ್ಣಿನ ಸವಕಳಿನ ತಡೆಗಟ್ಟುವಂಥದ್ದು. ಹೌದು, ಈಗ ನಾವು ಉಳುಮೆ ಮಾಡಿದಾಗ ಮಣ್ಣಿನ ಸವಕಳಿ ಕಡಿಮೆ ಆಗುತ್ತೆ, ನೀರು ಹರಿದು ಹೋಗೋದು ಕಡಿಮೆ ಆಗುತ್ತೆ. ಹೌದು, ಈ ರೀತಿಯಾಗಿ ಸಾಕಷ್ಟು ಅದರಲ್ಲಿ ಅನುಕೂಲಗಳಿದಾವೆ, ಅದನ್ನ ಮುಂದಿನ ದಿನಗಳಲ್ಲಾದರೂ ಸಹಿತ ರೈತರು ಅದನ್ನ ಅನುಸರಿಸಬೇಕು. ಡಾಕ್ಟರ್, ಈಗ ತಾವು ಸಾಕಷ್ಟು ತಳಿಗಳ ಬಗ್ಗೆ ಹೇಳಿದ್ರಿ, ವಿಶೇಷವಾಗಿ ತೊಗರಿ ಮತ್ತೆ ಏನು ಉದ್ದು ಹೆಸರು ಇರಬಹುದು, ಆಮೇಲೆ ಇನ್ನೂ ಬೇರೆ ಬೆಳೆಗಳು ರೈತರು ಬೆಳಿಬೇಕು ಅನ್ನುವಂಥವ್ರು ಇರ್ತಾರೆ, ಉದಾಹರಣೆಗೆ ಎಣ್ಣೆಕಾಳು ಬೆಳೆಗಳಿರಬಹುದು, ಅವುಗಳಲ್ಲಿರುವಂತಹ ತಳಿಗಳು ಅವುಗಳ ಲಭ್ಯತೆ ಬಗ್ಗೆ ಒಂದು ಸ್ವಲ್ಪ ಹೇಳಬಹುದು ಸರ್? ಎಣ್ಣೆ ಕಾಳುಗಳಲ್ಲಿ ನಾವು ತಗೊಂಡಾಗ ಮುಖ್ಯವಾಗಿ ನಮ್ಮಲ್ಲಿ ಈಗ ಎಳ್ಳಿನ ಬೆಳೆ ಇದೆ, ಮತ್ತೆ ಈ ಕುಸುಬೆ ಬೆಳೆ ಇದೆ, ಅದು ಕುಸುಬೆ ಹಿಂಗಾರಿಗೆ ಬರುತ್ತೆ. ಈ ಮುಂಗಾರಿಗೆ ಅಂತ ಹೇಳಿದ್ರೆ ನಾವು ಸೂರ್ಯಕಾಂತಿ ಬೆಳೆನ ಬೆಳಿಬಹುದು. ಈ ಸೂರ್ಯಕಾಂತಿಯನ್ನು ನಾವು ಆಗಸ್ಟ್ ಕೊನೆಯ ವಾರ ಅಥವಾ ಜುಲೈ ಮೊದಲನೇ ವಾರದಲ್ಲಿ ಬಿತ್ತುವಂತದ್ದು ಬಹಳಷ್ಟು ಅವಶ್ಯಕ. ಯಾಕಂತ ಹೇಳಿದ್ರೆ ನಾವು ಮೊದಲೇನೆ ನಾವು ಈ ಜೂನ್ ತಿಂಗಳಲ್ಲಿ ಬಿತ್ತಿದ್ರೆ ನಮಗೆ ನಂಜಾಣು ರೋಗ ಹೆಚ್ಚಿಗೆ ಬರುತ್ತೆ. ಅದಕ್ಕಾಗಿ ಜುಲೈ ಕೊನೆಯ ವಾರದಲ್ಲಿ ಅಥವಾ ನಂತರದಲ್ಲಿ ಬಿತ್ತುವಂತದ್ದು ಬಹಳಷ್ಟು ಅವಶ್ಯಕ. ಇದು ಕೂಡ ಒಂದು 95 ದಿವಸದಲ್ಲಿ ಮಾಗುವಂತ ತಳಿ. ಇದರಲ್ಲಿ ನಮ್ಮ ಕೃಷಿ ಸಂಶೋಧನಾ ಕೇಂದ್ರದಿಂದ ರಾಯಚೂರು ಇವರ ಕಡೆಯಿಂದ RSFH 1887 ಅನ್ನೋ ಒಂದು ಹೈಬ್ರಿಡ್ ಅನ್ನು ಬಿಡುಗಡೆ ಮಾಡಿದ್ದಾರೆ. ಅದರ ಜೊತೆಗೆ ಈ ಖಾಸಗಿ ವಲಯದಲ್ಲೂ ಕೂಡ ಸಾಕಷ್ಟು ಒಂದು ಹೈಬ್ರಿಡ್ಗಳನ್ನು ಬಿಡುಗಡೆ ಮಾಡಿದ್ದಾರೆ. ಅವು ಸಾಕಷ್ಟು ಪ್ರಚಲಿತದಲ್ಲಿದ್ದಾವೆ. ಈ ಬೇರೆ ಬೇರೆ ಕಂಪನಿಗಳು, ಖಾಸಗಿ ಕಂಪನಿಗಳು, ಮೈಕೋ, ದಿ ಇಂಡೋ ಅಮೆರಿಕನ್ ಹೈಬ್ರಿಡ್ಸ್, ಈ ತರದ್ದು ಸಾಕಷ್ಟು ಖಾಸಗಿ ಕಂಪನಿಗಳು ಹೈಬ್ರಿಡ್ಗಳನ್ನು ಬಿಡುಗಡೆ ಮಾಡಿದ್ದಾರೆ. ಅವರು ಅದರ ಒಂದು ಮಾಹಿತಿಯನ್ನು ಪಡ್ಕೊಂಡು ಸೂಕ್ತವಾದಂತಹ ಹೈಬ್ರಿಡ್ಗಳನ್ನು ಬೆಳೆಯುವಂಥದ್ದು ಬಹಳಷ್ಟು ಮುಖ್ಯ. ಅದರಲ್ಲ ಜೊತೆಗೆ ಏನು ನಾವು ತೊಗರಿಯನ್ನ ಬದಲಾಯಿಸಿ ಸೂರ್ಯಕಾಂತಿ ಬೆಳೆದಾಗ ನಮಗೆ ಈ ಒಂದು ಈ ಮುಂದಿನ ದಿನಗಳಲ್ಲಿ ಈ ರೋಗದ ಪ್ರಮಾಣ ಕೂಡ ತೊಗರಿಯಲ್ಲಿ ನಾವು ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕಾಗಿ ನಾವು ಬೆಳೆ ಪರಿವರ್ತನೆಯಲ್ಲಿ ಈ ಸೂರ್ಯಕಾಂತಿ ಬೆಳೆಯನ್ನು ಬೆಳೆಯಬಹುದು. ಅದಲ್ಲದೆ ಈ ಒಂದು ಎಳ್ಳು ಕೂಡ ರೈತರು ಬೆಳೆಯಬಹುದು. ಈ ಎಳ್ಳಿನಲ್ಲಿ DSS 9 ಅನ್ನೋ ಒಂದು ತಳಿ ಇದೆ. ಈ ಒಂದು ತಳಿಯನ್ನ ಎಲ್ಲಿ ನೀರು ಬಸಿದು ಹೋಗುತ್ತೆ ಅಂತ ಭೂಮಿಯಲ್ಲಿ ಎಳ್ಳು ಬೆಳಿಲಿಕ್ಕೆ ಸೂಕ್ತ ಇದೆ. ಇದು DSS 9 ಅನ್ನೋ ತಳಿ 90 ದಿವಸಕ್ಕೆ ಮಾಗುತ್ತೆ ಮತ್ತು ಒಂದು ಎಕರೆಗೆ ನಾವು 2.5 ಕ್ವಿಂಟಲ್ನಷ್ಟು ಇಳುವರಿಯನ್ನು ಪಡಲಿಕ್ಕೆ ಸಾಧ್ಯ ಇದೆ. ಇವಿಷ್ಟು ಬೆಳೆಗಳನ್ನು ರೈತರು ಬೆಳೆಯಬಹುದು, ಅಥವಾ ಹಿಂಗಾರಿನಲ್ಲಿ ಬೆಳೆದಾದರೆ ಕುಸುಬೆ ಬೆಳೆಯನ್ನು ರೈತರು ಬೆಳೆಯಬಹುದು. ಡಾಕ್ಟ್ರೆ, ಇನ್ನೂ ಒಂದು ಮುಖ್ಯವಾದಂತಹ ವಿಚಾರ ಏನಪ್ಪಾ ಅಂತಂದ್ರೆ, ನಾವು ಸಾವಯವ ಪದ್ಧತಿ ಒಳಗೆ ಬೆಳೆ ಬೆಳೆಯುವಂತಹ ಒಂದು ವ್ಯವಸ್ಥೆ ಮಾಡಿಕೊಂಡ್ರೆ ಅದು ವಿಷಮುಕ್ತವಾದಂತಹ ಒಂದು ಆಹಾರವನ್ನು ನಾವು ಉತ್ಪಾದನೆ ಮಾಡಬಹುದು. ಈಗ ತಾವು ಹೇಳ್ತಾ ಇದ್ರಿ ಹಸಿರೆಲೆ ಗೊಬ್ಬರಗಳನ್ನ ಬೆಳೆದ್ರೆ ಭೂಮಿಗೂ ಕೂಡ ಒಳ್ಳೇದು ಅಂತ ಹೇಳಿ. ಈಗೇನು ಮೇಲಿಂದ ಮೇಲೆ ತೊಗರಿ ಬೆಳ್ಕೋತ ಬಂದೀವಿ, ಅಲ್ಲಿ ಸಾಕಷ್ಟು ಪೋಷಕಾಂಶಗಳು ಆಮೇಲೆ ಸೂಕ್ಷ್ಮ ಪೋಷಕಾಂಶಗಳು ಖಾಲಿಯಾಗಿರುವಂತದ್ದು ನೋಡ್ತಾ ಇದ್ದೀವಿ. ಅದೇ ಈಗ ಈ ಹಸಿರೆಲೆ ಗೊಬ್ಬರಗಳು, ದೇಂಚ ಹೇಳಿದ್ರಿ, ಸೆಣಬು ಹೇಳಿದ್ರಿ, ಗ್ಲಿರಿಸಿಡೆ, ಇಂಥವುಗಳನ್ನ ಬೆಳೆದ್ರೆ ಮುಂದಿನ ಅಕಸ್ಮಾತ್ ಅವರು ತೊಗರಿನೇ ಬೆಳಿಬೇಕು ಅನ್ನುವಂತಹ ಒಂದು ವಿಚಾರ ಇಟ್ಕೊಂಡಿದ್ರೆ ಅವರಿಗೆ ಅನುಕೂಲ ಆಗ್ತದಾನೆ ಹೆಂಗ್, ಅದ್ರ ಬಗ್ಗೆ ಒಂದ್ ಸ್ವಲ್ಪ ತಾವು ಹೇಳ್ತೀರಿ? ಖಂಡಿತವಾಗಿ ಸರ್. ಈಗ ಮುಖ್ಯವಾಗಿ ನಮ್ಮ ಬೆಳೆಗಳಲ್ಲಿ ಇಳುವರಿ ಕಡಿಮೆ ಆಗ್ಲಿಕ್ಕೆ ಕಾರಣ ಅಂತ ಹೇಳಿದ್ರೆ ಭೂಮಿಯಲ್ಲಿ ಸಾವಯವ ಅಂಶ ಕಡಿಮೆ ಆಗುತ್ತೆ. ತಾವು ಹೇಳಿದಾಗೆ ನಾವು ಏನಾಗ್ತಿದೀವಿ, ಸಾಕಷ್ಟು ನಾವು ಈಸಿಯಾಗಿ ಬೇಸಾಯವನ್ನು ಮಾಡ್ತಾ ಇದ್ದೇವೆ, ನಾವು ಅದರಲ್ಲಿ ಜಾಸ್ತಿ ಶ್ರಮ ಆಗ್ತಾ ಇಲ್ಲ. ಆಮೇಲೆ ನಾವು ಅದನ್ನ ಪ್ಲಾನಿಂಗ್ ಮಾಡ್ಕೊಂಡು ಮಾಡ್ತಾ ಇಲ್ಲ, ಯೋಜನೆ ರೂಪಿಸ್ಕೊಳ್ತಾ ಇಲ್ಲ. ನಾವು ಬರೀ DAP ಹಾಕಿ ಅಥವಾ ರಾಸಾಯನಿಕ ಗೊಬ್ಬರ ಹಾಕಿ ಅದರ ಮೇಲೆ ನಾವು ಬೆಳೆನ ತೆಗಿಲಿಕ್ಕೆ ಪ್ರಯತ್ನ ಪಡ್ತಾ ಇದೀವಿ. ಅದು ಬಹಳ ದಿವಸ ಅದನ್ನ ನಾವು ಮುಂದುವರಿಸಲಿಕ್ಕೆ ಆಗಲ್ಲ. ಸಾವಯವ ಅಂಶನ ನಾವು ಹೆಚ್ಚಿಗೆ ಭೂಮಿಗೆ ಸೇರಿಸಬೇಕಾಗುತ್ತೆ. ಹಸಿರೆಲೆ ಗೊಬ್ಬರಗಳ ಮೂಲಕ ಆಗ್ಬೋದು, ತಿಪ್ಪೆ ಗೊಬ್ಬರ ಆಗ್ಬೋದು, ಎರೆಹುಳ ಗೊಬ್ಬರ ಆಗ್ಬೋದು, ಇವೆಲ್ಲಗಳ ಮೂಲಕ ನಾವು ಹೆಚ್ಚಿನ ಒಂದು ಸಾವಯವ ಅಂಶವನ್ನು ಹಾಕಿದಾಗ ಮಾತ್ರ ಭೂಮಿ ಫಲವತ್ತಾಗಿರುತ್ತೆ ಮತ್ತೆ ಮುಂದಿನ ದಿನಗಳಲ್ಲಿ ನಾವು ಹೆಚ್ಚಿಗೆ ಇಳುವರಿ ಪಡೆಯಲಿಕ್ಕೆ ಸಾಧ್ಯ ಆಗುತ್ತೆ. ಆದ್ದರಿಂದ ಈ ಏನಿದೆ ಸೆಣಬು, ಅವುಗಳನ್ನ ನಾವು ಬಿತ್ತನೆ ಮಾಡಿ ಒಂದು 45-50 ದಿವಸದ ನಂತರ ಅದನ್ನ ಭೂಮಿಯಲ್ಲೇ ರೋಟೋವೇಟರ್ ಮೂಲಕ ಮಗ್ಗೊಡೆಯಂತದ್ದು, ಮಗ್ಗೊಡೆದು ನಾವು ನಂತರ ಒಂದು 10 ದಿನಗಳ ಕಾಲ, ವಾರದಿಂದ 10 ದಿನಗಳ ಕಾಲ ಬಿಟ್ಟು ನಾವು ಹಿಂಗಾರಿ ಬೆಳೆಗಳನ್ನ ತಗೋಬಹುದು. ಈ ಅದಲ್ಲದೆ ಈಗ ಒಂದೊಂದ್ಸಲಿ ಏನಾಗುತ್ತೆ, ತಾವು ತಿಳಿಸಿದ್ರೆ ಅವಘಡ ಮಳೆಗಳು ಅಂತ ಹೇಳಿದ್ರಿ, ಈ ಏಪ್ರಿಲ್ ಮೇ ನಲ್ಲಿ ಒಂದ್ಸತಿ ಮಳೆ ಆಗ್ತವೆ, ಅಂತ ಸಮಯದಲ್ಲಿ ಕೂಡ ನಾವು ಭೂಮಿಯನ್ನ ಸಿದ್ಧತೆ ಮಾಡಿಟ್ಟುಕೊಂಡು ನಾವು ಈಗ ಮುಂದೆನೆ ಈಗ 15 ತಾರೀಕು ಮಳೆ ಆಯ್ತು ಅಂತ ಹೇಳ್ಕೊಂಡ್ರೆ ಮೇ ಅವಾಗ ನಾವು ಕೂಡ ಈ ಹಸಿರೆಲೆ ಗೊಬ್ಬರಗಳನ್ನ ಬಿತ್ತು ಬಿಡಬಹುದು, ಎಷ್ಟಾದ್ರೂ ಬರಲಿ ತೊಂದರೆ ಇಲ್ಲ ನಮಗೆ. ಯಾಕಂದ್ರೆ ಈ ತೊಗರಿ ಬಿತ್ತಲಿಕ್ಕೆ ಇನ್ನ 15 ರವರೆಗೆ ಅಥವಾ 30 ರವರೆಗೆ ಕಾಲಾವಕಾಶ ಇದೆ, ನಮಗೆ ಸುಮಾರು 2 ತಿಂಗಳಷ್ಟು ಸಮಯ ನಮಗೆ ಸಿಗುತ್ತೆ. ಆ ಸಮಯದಲ್ಲಿ ಎಷ್ಟು ಬರುತ್ತೋ ಬರಲಿ ಅದನ್ನು ಕೂಡ ನಾವು ಮಗ್ಗೊಡೆದು ಭೂಮಿಗೆ ಸೇರಿಸಿ ಅಂತರ ತೊಗರಿ ಬೆಳೆಯನ್ನು ಕೂಡ ಕಂಟಿನ್ಯೂ ಮಾಡಬಹುದು. ಅಂದ್ರೆ ಈಗೇನು ಈ ಕಾರ್ಯಕ್ರಮ ಕೇಳಿ ನಾಳೆ ನಾಡಿದ್ದು ಬಿತ್ತನೆ ಮಾಡಬೇಕು ಅಂತ ಅನ್ಕೊಂಡ್ರೆ ಅಂತವರಿಗೆ ಅನುಕೂಲ ಆಗ್ತದೆ? ಮಾಡಬಹುದು, ತೊಂದರೆ ಇಲ್ಲ. ಯಾಕಂತ ಹೇಳಿದ್ರೆ ಅದರಿಂದ ನಷ್ಟ ಏನಿಲ್ಲ ನಮಗೆ. ಈಗ ನಾಳೆ ನಾಡಿದ್ದು ಚೆನ್ನಾಗಿ ಮಳೆ ಆಯ್ತು ಯಾವ್ದೋ ಒಂದು ಕಾರಣಕ್ಕೆ ಬಿತ್ತಿದ್ರೆ ಬಿತ್ತಬಹುದು. ಯಾಕಂತ ಹೇಳಿದ್ರೆ ಈಗಿನ್ನು ನಾವು ಮೇ 25 ತಾರೀಕಿನಲ್ಲಿ ಇದ್ದೇವೆ, ಜುಲೈ 30 ರವರೆಗೆ ನಮಗೆ ತೊಗರಿ ಬಿತ್ತಲಿಕ್ಕೆ ಸಮಯ ಇದೆ. ಅಂದ್ರೆ ನಮಗೆ ಸುಮಾರು 2 ತಿಂಗಳ ಕಾಲ ನಮಗೆ ಕಾಲಾವಕಾಶ ಇದೆ. ಈಗಾದ್ರೂ ಕೂಡ ಅದನ್ನ ಮಾಡಿ ಎಷ್ಟಾದ್ರೂ ಬೆಳೆ ಬರಲಿ, 30 ದಿವಸದಿರಲಿ 45 ದಿವಸದಿರಲಿ ಯಾವಾಗಾದ್ರೂ ಆಗ್ಲಿ ಅದನ್ನ ನಾವು ಮಗ್ಗೊಡೆದು ನಂತರ ಒಂದು 4-5 ದಿವಸದಲ್ಲಿ ಅದನ್ನ ಭೂಮಿ ತಯಾರು ಮಾಡಿಕೊಂಡು ನಾವು ಬಿತ್ತಲಿಕ್ಕೆ ಮಾಡ್ಕೋಬಹುದು, ಸಿದ್ಧತೆ ಯಾವುದೇ ತೊಂದರೆ ಇಲ್ಲ. ಅಂದ್ರೆ ನೋಡುವಂಗ ಅಂದ್ರೆ ಗಮನೀಯವಾಗಿ ಬದಲಾವಣೆ ಕಾಣಿಸ್ತದೆ ಅಂತೀರಿ ರೈತರಿಗೆ? ಇಲ್ಲ, ಹಸಿರೆಲೆ ಗೊಬ್ಬರ ಬೆಳೆದಿದ್ದಕ್ಕೆ ನನ್ನ ಮುಂದಿನ ಬೆಳೆ ಬಹಳ ಚಲೋ ಬಂದಿದೆ ಅಂತ? ಖಂಡಿತವಾಗಿ ಸರ್, ಖಂಡಿತವಾಗಿ ಅದರಲ್ಲಿ ಸಂಶಯನೇ ಇಲ್ಲ. ಇದನ್ನ ನಾವು ನಮ್ಮ ಸಂಶೋಧನಾ ಕೇಂದ್ರದಲ್ಲಿ ಮಾಡಿ ನೋಡಿದ್ದೇವೆ, ಇದನ್ನ ನಾವು ಈಗಾಗಲೇ ಸಾಕಷ್ಟು ಪ್ರಯೋಗಗಳ ಮೂಲಕ ಮಾಡಿ ನೋಡಿದ್ದೇವೆ. ಖಂಡಿತವಾಗಿ ಅದರ ಒಂದು ಏನು ಡಿಫರೆನ್ಸ್ ಏನಿದೆ, ಅದರ ಒಂದು ಫಲ ಏನಿದೆ ರೈತರಿಗೆ ಕಂಡೇ ಕಾಣುತ್ತೆ, ಅದು ಕ್ಲಿಯರ್ ಆಗಿದೆ. ಹಾಗಾಗಿ ರೈತರು ಮುಂದಿನ ದಿನಗಳಲ್ಲಿ ಅದರ ಬಗ್ಗೆ ಯೋಜನೆ ರೂಪಿಸ್ಕೋಬೇಕು. ಈಗ ಒಂದು ಪ್ರಾಬ್ಲಮ್ ಏನಾಗ್ತದೆ ಸರ್, ಒಂದು ಈ ಬೀಜಗಳ ಲಭ್ಯತೆ ಕಡಿಮೆ ಆಗಿದೆ. ಯಾಕಂತ ಹೇಳಿದ್ರೆ ಈಗ ಸೆಣಬು ಬೆಳೀತಾರೆ, ಅದನ್ನ ಮಗ್ಗೊಡೆದು ಬಿಡ್ತಾರೆ, ಅದು ಬೀಜಗಳಾಗೋದೇ ಇಲ್ಲ. ಹೌದಲ್ಲ, ಈಗ ಡಯಂಚ ಇದೆ, ಅದನ್ನ ಬೆಳೀತಾರೆ ಮತ್ತೆ ಮಗ್ಗೊಡೆದು ಬಿಡ್ತಾರೆ, ಬೀಜಗಳ ಲಭ್ಯತೆ ಆಗೋದಿಲ್ಲ. ರೈತರು ಏನಾಗಿದೆ, ಸ್ವಂತಕ್ಕೆ ಅದರ ಬೀಜವನ್ನು ಉತ್ಪಾದನೆ ಮಾಡೋದು ಕೂಡ ಕಲ್ಕೋಬೇಕು. ಹೌದಲ್ಲ, ತಿಳ್ಕೋಬೇಕು ಯಾವ್ದೋ ಒಂದು ಸ್ವಲ್ಪ ಭಾಗದಲ್ಲಿ ಅವ್ರ ಜಮೀನಿನಲ್ಲಿ ಬೀಜಕ್ಕಾಗಿ ಅದನ್ನ ಬೆಳೆಸಬೇಕು. ಬರೀ ಮಗ್ಗೊಡೆದೊಂದೇ ಅಲ್ಲ, ಈ ಬೀಜಕ್ಕೆ ಅವರು ಹೆಸರಿಲ್ಲ ಗೊಬ್ಬರಗಳ ಬೀಜಕ್ಕೆ ಬೇರೆಯವರ ಜೊತೆ ಅವಲಂಬನೆ ಆಗಬಾರದು. ಸ್ವಂತ ಅವರು ಬೀಜಗಳನ್ನ ಉತ್ಪಾದನೆ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಅವರು ಬಳಸ್ಕೊಳ್ಳೋದು ಬಹಳಷ್ಟು ಸೂಕ್ತ. ಅಂದ್ರೆ ಒಂದು 5 ಎಕರೆ ಅವರು ಬೆಳೆದಿದ್ರು ಅಂತಂದ್ರೆ 1 ಎಕರೆ ಬೀಜಕ್ಕಾಗಿ ಅವ್ರು ಬಿಟ್ಟು ಉಳಿದಿದ್ದನ್ನ ತಾವು ಆ ತರ ಮಾಡ್ಕೊಂಡು ಬಳಸಿದ್ರೆ ಒಳ್ಳೇದು. ಹೌದು, ಅಡ್ಡಿಲ್ ಬಹಳ ಒಳ್ಳೆ ವಿಚಾರ ಹೇಳಿದ್ರಿ. ಅಕಸ್ಮಾತ್ ಅವರಿಗೆ ಈಗ ಬೀಜ ಬೇಕಾಯ್ತು ಅಂತ ಈಗ ತಾವು ಹೇಳಿದ್ರಿ, ಬೀಜ ಉತ್ಪಾದನೆ ಮಾಡೋದೇ ಬಹಳ ಕಷ್ಟ ಆಗಿಬಿಟ್ಟು ಅಂತ ಹೇಳಿ, ಮತ್ತ ಎಲ್ಲೆಲ್ಲಿ ಬೀಜಗಳು ಲಭ್ಯ ಅದಾವ? ಕೃಷಿ ಇಲಾಖೆಯ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಲಭ್ಯ ಇದಾವೆ. ಅದಾದ ನಂತರ ಕೆಲವೊಂದು ರೈತರು ಕೂಡ ಅದನ್ನ ಮಾಡಿಟ್ಕೊಂಡಿದ್ದಾರೆ, ಕೆಲವೊಂದು ಎನ್ಜಿಒಗಳ ಮೂಲಕ ಮತ್ತೆ ರೈತ ಗುಂಪುಗಳೇನಿದಾವೆ ಅವರು ಕೂಡ ಮಾಡಿಟ್ಕೊಂಡಿದ್ದಾರೆ. ಈಗ ಎಲ್ಲಿ ಲಭ್ಯ ಇದೆ ಅಲ್ಲಿ ಪಡ್ಕೋಬೇಕು, ಮುಂದಿನ ದಿನಗಳಲ್ಲಿ ಅವರೇ ಒಂದು ಬೀಜವನ್ನು ಉತ್ಪಾದನೆ ಮಾಡುವ ಒಂದು ಕಾರ್ಯಕ್ರಮವನ್ನು ಹಾಕೋಬೇಕು. ಸಪೋಸ್ ಸಿಕ್ಲಿಲ್ಲ ಅಂತ ಹೇಳಿದ್ರೆ ಈ ಬೇರೆ ಯಾವುದೇ ಹೆಸರು ಉದ್ದು ಬೀಜಗಳನ್ನು ಕೂಡ ಬೆಳಿಬಹುದು, ಬೆಳೆದು ಅದನ್ನು ಕೂಡ ನಾವು ಭೂಮಿಗೆ ಸೇರಿಸಬಹುದು. ಅಥವಾ ಅದೇ ತರ ಯಾವ್ದಾದ್ರು ಈ ಸಿರಿಧಾನ್ಯಗಳನ್ನು ಕೂಡ ಬೆಳಿಬಹುದು, ಬೆಳೆದು ಅದನ್ನು ಕೂಡ ಯಾವುದೇ ಒಂದು ಸಾವಯವ ಅಂಶ ಬೆಳೆದು ಅದನ್ನ ಸೇರಿಸಿದ್ರೆ ಭೂಮಿಗೆ ಸೇರಿಸಬಹುದು. ಇವುಗಳನ್ನ ಯಾಕೆ ಹೇಳ್ತೀವಿ ಅಂತ ಹೇಳಿದ್ರೆ, ನಾವು ಸೆಣಬು ಮತ್ತೆ ಈ ಡೈಂಚ ಯಾಕೆ ಹೇಳ್ತೀವಿ ಅಂತ ಹೇಳಿದ್ರೆ, ಅವು ಒಂದು ಈ ಹೆಚ್ಚಿನ ಒಂದು ಸಾರಜನಕ ಸಸಾರಜನಕವನ್ನ ಹಿಡಿದಿಟ್ಕೊಳ್ಳುವ ಸಾಮರ್ಥ್ಯವನ್ನ ಹೊಂದಿದ್ದಾವೆ, ಹೆಚ್ಚಿಗೆ ಫಲವತ್ತತೆಯನ್ನು ಭೂಮಿಗೆ ಕೊಡ್ತವೆ. ಅದಕ್ಕಾಗಿ ನಾವು ಆ ಬೆಳೆಗಳನ್ನ ಜಾಸ್ತಿ ಹೆಚ್ಚಾಗಿ ಶಿಫಾರಸು ಮಾಡ್ತೇವೆ. ಸಾಕಷ್ಟು ಒಳ್ಳೆ ವಿಚಾರಗಳನ್ನು ಹೇಳಿದ್ರಿ ಡಾಕ್ಟರ್ ಮುನಿಸ್ವಾಮಿ ಅವರೇ. ಆತ್ಮೀಯ ರೈತ ಬಂಧುವರೇ, ತಾವು ಈ ವಿಚಾರವನ್ನು ಬಹಳ ಗಂಭೀರವಾಗಿ ತಗೊಳ್ಬೇಕು. ನಮ್ಮ ಭೂಮಿ ಏನದಲ್ಲ, ಮೊದಲಿದ್ದಂಗಿಲ್ಲ, ಅದರ ಆರೋಗ್ಯ ಮೊದಲಿದ್ದಂಗಿಲ್ಲ. ಸುಮಾರು ವರ್ಷಗಳ ಕೃಷಿ ನಂತರ, ಅದು ರಾಸಾಯನಿಕ ಕೃಷಿಯ ನಂತರ, ನಮ್ಮ ನೆಲದೊಳಗಿರುವಂತಹ ಸಾವಯವ ಇಂಗಾಲ ಏನದ ಅದು ಸಂಪೂರ್ಣವಾಗಿ ಕಡಿಮೆ ಆಗುವಂತಹ ಒಂದು ನಿಟ್ಟಿನೊಳಗೆ ಇವತ್ತಿನ ದಿವಸ ನಾವು ನೋಡ್ತಾ ಇದ್ದೀವಿ. ಬಹಳಷ್ಟು ಜನ ಏನು ನಮ್ಮ ದೇಶದೊಳಗೆ ತಜ್ಞರಿದ್ದಾರೆ, ಆಮೇಲೆ ನೀತಿ ನಿರೂಪಕರಿದ್ದಾರೆ, ಅವರು ಕೂಡ ಇದನ್ನೇ ಮಾತನ್ನ ಹೇಳ್ತಾ ಇದ್ದಾರೆ. ತಾವೆಲ್ಲ ಈ ಔಷಧ ಕಡೆ ಲಕ್ಷ್ಯ ಕೊಡಬೇಕು, ಒಂದ್ ವೇಳೆ ಆರ್ಗ್ಯಾನಿಕ್ ಕಾರ್ಬನ್ ಸಾವಯವ ಇಂಗಾಲ ಕಡಿಮೆ ಆಗಿ ಹೋಯಿತು ಅಥವಾ ಇಲ್ಲವೇ ಇಲ್ಲ ಅನ್ನುವಂತ ಒಂದು ಪರಿಸ್ಥಿತಿ ಬಂತು ಅಂತಂದ್ರೆ ಅಲ್ಲಿ ಒಂದು ಬೀಜ ಬೆಳೆಯೋದಕ್ಕೂ ಸಹಿತ ಖಂಡಿತ ಸಾಧ್ಯ ಇಲ್ಲ ಸರ್. ಒಂದು ಅಂದಾಜಿನ ಪ್ರಕಾರ ಸರ್, ಈಗ ನಮ್ಮ ಒಂದು ಸಾವಯವ ಇಂಗಾಲ ಶೇಕಡ 1% ಆದ್ರೂ ಕನಿಷ್ಠ ಇರಬೇಕು ಭೂಮಿಯಲ್ಲಿ. ಕೆಲವೊಂದು ರೈತರು ಸಾವಯವ ರೈತರು ಏನಿದ್ದಾರೆ ಅವರು 2% ವರೆಗೆ ಅದನ್ನು ತಗೊಂಡು ಹೋಗಿದ್ದಾರೆ. ಈಗ ಕೆಲವು ರೈತರು ಪ್ರಗತಿಪರ ರೈತರಿದ್ದಾರೆ, ಅವರು ವರ್ಷ ವರ್ಷ ಅವರು ರಾಸಾಯನಿಕ ಬಳಸೋದೇ ಇಲ್ಲ, ಸಾವಯವ ಅಂಶನ ಭೂಮಿಗೆ ಸೇರಿಸಿ ಸೇರಿಸಿ ಸೇರಿಸಿ ಶೇಕಡ 2% ವರೆಗೆ ಈ ಸಾವಯವ ಇಂಗಾಲವನ್ನ ಭೂಮಿಯಲ್ಲಿ ತಗೊಂಡು ಹೋಗಿದ್ದಾರೆ. ಆ ಭೂಮಿಯಲ್ಲಿ ಏನಾದರೂ ರೈತರು ಏನಾದರೂ ಬೆಳೆ ಬೆಳೆದ್ರೆ ಆ ಬೆಳೆ ಬಹಳ ಸದೃಢವಾಗಿ ಬರುತ್ತೆ, ಹೆಚ್ಚಾಗಿ ಇಳುವರಿ ಕೊಡುತ್ತೆ, ಯಾವುದೇ ರೋಗಗಳು ಬರೋದಿಲ್ಲ, ಮತ್ತೆ ನಾವು ಅದನ್ನು ಬಳಕೆ ಮಾಡಿದ್ರು ಕೂಡ ನಮ್ಮ ಒಂದು ಆರೋಗ್ಯದ ಮೇಲೆ ಯಾವುದೇ ದುಷ್ಪರಿಣಾಮಗಳು ಬೀಳೋದಿಲ್ಲ. ಈಗೇನಾಗಿದೆ, ಕ್ರಮೇಣವಾಗಿ ಈ ಒಂದು ರಾಸಾಯನಿಕಗಳನ್ನು ಹೆಚ್ಚಾಗಿ ಬಳಸೋದ್ರಿಂದ ಈ ಸಾವಯವ ಇಂಗಾಲದ ಪ್ರಮಾಣ ಶೇಕಡ 0.2% ಅಥವಾ 0.5% ಈ ತರ ಇದೆ. ಈ 0.2% ಬಂದಾಗ ಯಾವುದೇ ಒಂದು ಬೆಳೆ ಉತ್ಕೃಷ್ಟವಾಗಿ ಬರೋದಿಲ್ಲ, ರೋಗಗಳನ್ನು ತಡ್ಕೊಳ್ಳೋ ಸಾಮರ್ಥ್ಯವನ್ನು ಇರೋದಿಲ್ಲ, ಮತ್ತೆ ಇಳುವರಿ ಕೂಡ ಸರಿಯಾಗಿ ಬರೋದಿಲ್ಲ. ಅಂದ್ರೆ ಗಂಭೀರವಾದಂತಹ ಚಿಂತನೆಯನ್ನು ನಮ್ಮ ರೈತರು ಮಾಡಲೇಬೇಕು. ಎಲ್ಲಿ ನಮ್ಮ ಹೊಲದೊಳಗ ಸಾವಯವ ಪದಾರ್ಥಗಳು ಇರೋದಿಲ್ಲೋ ಅಲ್ಲಿ ಬಹಳಷ್ಟು ಕಷ್ಟಗಳನ್ನು ಅನುಭವಿಸಬೇಕಾಗ್ತದೆ. ಅದಕ್ಕೆ ಈ ಬಗ್ಗೆ ತಾವು ತಮ್ಮ ಚಿಂತನೆ ಹರಿಬಿಡಬೇಕು, ಮತ್ತು ಎಷ್ಟು ಸಾಧ್ಯದ ಅಷ್ಟು ತಾವು ಹೇಳದಂಗ ಸಾವಯವ ಪದಾರ್ಥಗಳನ್ನು ಉಪಯೋಗ ಮಾಡಿಕೊಳ್ಬೇಕು. ಸರಳವಾದಂತಹದ್ದಂತಂದ್ರೆ ನಮ್ಮ ಬೆಳೆ ಉಳಿಕೆಗಳೇನಿರ್ತಾವ ಅವನ್ನೆಲ್ಲ ಸಂಪೂರ್ಣವಾಗಿ ಹೊಲಕ್ಕೆ ಒದಗಿಸುವಂತಹ ಕೆಲಸ ಹೌದು, ಕಾಂಪೋಸ್ಟಿಂಗ್ ಮಾಡ್ಕೋಬಹುದು, ಕಾಂಪೋಸ್ಟ್ ಮಾಡ್ಕೋಬಹುದು, ಅದನ್ನೆಲ್ಲ ಒಂದು ಕಡೆ ಸೇರಿಸಿ ಅದನ್ನ ಒಂದು ಕಾಂಪೋಸ್ಟ್ ಕಲ್ಚರ್ ಅಂತ ನಮ್ಮಲ್ಲಿ ಸಿಗುತ್ತೆ. ಅದರ ಜೊತೆ ಮಿಶ್ರಣ ಮಾಡಬಹುದು ಅಥವಾ ಇವನ ಸಗಣಿಗಳನ್ನ ಅದ್ರ ಜೊತೆ ಮಿಶ್ರಣ ಮಾಡಿ ಸ್ವಲ್ಪ ದಿನ ಅದನ್ನ ಎರೆಳಲ್ಲಿ ಇಟ್ಟಾಗ ಅದು ಒಳ್ಳೆ ಗೊಬ್ಬರ ಆಗುತ್ತೆ. ಅದಲ್ಲದೆ ಒಂದು ಈ ಏನು ಎರೆಹುಳ ಗೊಬ್ಬರ ಅಂತಿದೆ ಅದನ್ನು ಕೂಡ ಮಾಡ್ಕೋಬಹುದು. ಎರೆಹುಳಗಳನ್ನ ಅದರಲ್ಲಿ ಒಂದು ಈ ತಿಪ್ಪೆಯಲ್ಲಿ ಬಿಟ್ಟು ಅದರಲ್ಲಿ ಕೂಡ ನಾವು ಎರೆಹುಳ ಗೊಬ್ಬರ ತಯಾರಿ ಮಾಡ್ಕೋಬಹುದು. ಈ ರೀತಿಯಾಗಿ ಬೇರೆ ಬೇರೆ ವಿಧಾನದಲ್ಲಿ ನಮ್ಮ ಪಳಿ ಉಳಿಕೆಗಳೇನಿದಾವೆ ಬೆಳೆ ಪಳಿ ಉಳಿಕೆಗಳು ಅವುಗಳನ್ನ ವ್ಯರ್ಥ ಮಾಡಬಾರದು, ಸುಡಬಾರದು, ಅವುಗಳನ್ನ ಸಕ್ರಿಯವಾಗಿ ಬಳಸಿಕೊಳ್ಳೋದ್ರಿಂದ ನಾವು ಹೆಚ್ಚಾಗಿ ನಾವು ಸಾವಯವ ಇಂಗಾಲವನ್ನು ಹೆಚ್ಚಿಗೆ ಮಾಡ್ಕೋಬಹುದು ಭೂಮಿಯಲ್ಲಿ. ಡಾಕ್ಟರ್, ಈಗ ನಮ್ಮ ರೈತರು ಒಂದು ಕಡೆ ಕಂಪೋಸ್ಟ್ ಮಾಡುವಂತಹ ಒಂದು ವ್ಯವಸ್ಥೆ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಈಗ ಹೊಲದೊಳಗೆ ಎಲ್ಲಿ ಬೆಳೆ ಉಳಿಕೆಗಳಿರ್ತಾವ ಹೊಲದೊಳಗೆ ಹಂಗೆ ಬಿಟ್ಟು ಅದ್ರ ಮೇಲೆ ತಾವು ಹೇಳುವಂತಹ ಒಂದು ಜೀವಾಣುಗಳು ಅಥವಾ ಕಲ್ಚರ್ ಏನಿರ್ತದ ಅದನ್ನು ಉಪಯೋಗ ಮಾಡಿಕೊಂಡು ಎಲ್ಲ ಇಡೀ ಹೊಲದೊಳಗೆ ಅಂತ ಒಂದು ವ್ಯವಸ್ಥೆಯನ್ನು ಮಾಡ್ಕೊಳ್ಬಹುದು ಅವರು? ಅದು ಸ್ವಲ್ಪ ಕಳಿಲಿಕ್ಕೆ ತೊಂದರೆ ಆಗುತ್ತೆ, ಚೆನ್ನಾಗಿ ಕಳಿಯಲ್ಲ ಹಾಗೆ ಇರ್ತವೆ. ಅದರ ಬದಲಿಗೆ ಏನಿದೆ, ಅದೇ ಒಂದು ನೀವು ಅದನ್ನ ಸಾಗಾಣಿಕೆ ಮಾಡ್ಲಿಕ್ಕೆ ಆಗಿಲ್ಲ ಅಂದ್ರೂ ಪರವಾಗಿಲ್ಲ, ಅದನ್ನೆಲ್ಲ ಒಂದ್ ಕಡೆ ಸಂಗ್ರಹಿಸಿ ಒಂದು ಮೂಲೆಯಲ್ಲಿ ಹಾಕಿ ಆ ಮೂಲೆಯಲ್ಲಿ ಹಾಕಿದ ನಂತರ ಅದಕ್ಕೆ ನೀವು ಕಾಂಪೋಸ್ಟ್ ಕಲ್ಚರ್ ಹಾಕಬೇಕು. ಆದಾಗ ಹೆಚ್ಚಿಗೆ ಕಳೀಲಿಕ್ಕೆ ಪ್ರಾರಂಭ ಆಗುತ್ತೆ. ಅಥವಾ ಒಂದು ಸಣ್ಣ ಗುಂಡಿ ಇದೆ ತೋಡಿ ಅದರೊಳಗಡೆ ಹಾಕಿ ಅದರೊಳಗಡೆ ನಾವು ಕಾಂಪೋಸ್ಟ್ ಕಲ್ಚರ್ ಹಾಕಿದಾಗ ಹೆಚ್ಚಿಗೆ ಅದು ಕಳೀಲಿಕ್ಕೆ ಪ್ರಾರಂಭ ಆಗುತ್ತೆ, ಅದು ಒಳ್ಳೆ ಗೊಬ್ಬರ ಆಗಲಿಕ್ಕೆ ಕಾರಣ ಆಗುತ್ತೆ. ಈಗ ಮುಖ್ಯವಾಗಿ ಬೀಜೋಪಚಾರ ನಾವು ಮಾಡಬೇಕಾಗ್ತದೆ, ಅದರೊಳಗೆ ಜೈವಿಕ ಏನು ಬೀಜೋಪಚಾರ ಅದ ಅದು ಬಹಳ ಮುಖ್ಯವಾದ, ಅದರ ಬಗ್ಗೆ ಸ್ವಲ್ಪ ನಮ್ಮ ರೈತರಿಗೆ ಹೇಳ್ತೀರಿ ಸರ್? ಬಹಳ ಮುಖ್ಯವಾದ ಪ್ರಶ್ನೆ ಏನಂತ ಹೇಳಿದ್ರೆ, ಈಗ ಜೈವಿಕ ಗೊಬ್ಬರಗಳಿದಾವೆ, ಜೈವಿಕ ಶಿಲೀಂದ್ರನಾಶಕಗಳಿದಾವೆ. ಈ ಜೈವಿಕ ಗೊಬ್ಬರಗಳು ಅಂತ ಹೇಳಿದ್ರೆ ನಾವು ಈ ರೈಜೋಬಿಯಂ ಅಂತ ಅಣುಜೀವಿ ಗೊಬ್ಬರ ಬರುತ್ತೆ, ಅದಲ್ಲದೆ ರಂಜಕ ಕರಗಿಸುವ ಅಣುಜೀವಿ ಗೊಬ್ಬರ PSB ಅಂತ ಕರಿತೇವೆ. ಇವೆರಡು ಕೂಡ ಅಣುಜೀವಿ ಗೊಬ್ಬರಗಳು. ಈ ನಮ್ಮಲ್ಲಿ ಏನು ದ್ವಿದಳ ಧಾನ್ಯಗಳ ಬೆಳೆಗಳು ಬೆಳೀತಾ ಇದ್ದಾರೆ ಅವಕ್ಕೆಲ್ಲವೂ ಕೂಡ ನಾವು ಈ ರೈಜೋಬಿಯಂ ಮತ್ತೆ ರಂಜಕ ಕರಗಿಸುವ ಗೊಬ್ಬರ ಅಣುಜೀವಿ ಗೊಬ್ಬರಗಳನ್ನು ಬಳಸಬಹುದು. ಇವುಗಳನ್ನು ನಾವು ಪ್ರತಿ KG ಬೀಜಕ್ಕೆ 30 ಗ್ರಾಂನಂತೆ ರೈಜೋಬಿಯಂ 30 ಗ್ರಾಂ ಮತ್ತೆ ರಂಜಕ ಕರಗಿಸುವ ಅಣುಜೀವಿ ಗೊಬ್ಬರ 30 ಗ್ರಾಂ ಇವೆರಡನ್ನ ಮಿಶ್ರಣ ಮಾಡಿ ನಾವು ಬೀಜೋಪಚಾರ ಮಾಡಬೇಕಾಗುತ್ತೆ. ಇವೆಲ್ಲ ಮಾಡೋದ್ರಿಂದ ಏನಾಗುತ್ತೆ, ಈ ಬೆಳೆಗಳಿಗೆ ಒದಗಿಸುವಂತಹ ಒಂದು ಪೋಷಕಾಂಶಗಳ ಏನು ಒದಗಿಸ್ತಾ ಇರ್ತೀವಿ ನಾವು, ಅವುಗಳ ಒಂದು ನಿರ್ವಹಣೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಈ ರೈಜೋಬಿಯಂ ಅನ್ನು ಬಳಸೋದ್ರಿಂದ ನಾವು ಸಾರಜನಕವನ್ನ ಬೆಳೆಗಳಿಗೆ ಕೊಟ್ಟಾಗುತ್ತೆ. ರಂಜಕ ಕರಗಿಸುವ ಅಣುಜೀವಿ ಗೊಬ್ಬರವನ್ನ ಕೊಡೋದ್ರಿಂದ ನಾವು ಭೂಮಿಯಲ್ಲಿ ಈ ಬೆಳೆಗಳಿಗೆ ಲಭ್ಯ ಆಗದೇ ಇರುವಂತಹ ರಂಜಕವನ್ನು ಕರಗಿಸಿ ಬೆಳೆಗಳಿಗೆ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ. ಇದಾದ ನಂತರ ನಾನು ಇನ್ನೊಂದು ಹೇಳ್ತಾ ಇದ್ದೆ, ಈ ಒಂದು ಶಿಲೀಂದ್ರನಾಶಕಗಳು, ಜೈವಿಕ ಶಿಲೀಂದ್ರನಾಶಕಗಳು ಅಂತೇಳಿ, ಅದರಲ್ಲಿ ಮುಖ್ಯವಾಗಿ ಟ್ರೈಕೋಡರ್ಮಾ ಅಂತ ಬರುತ್ತೆ, ಟ್ರೈಕೋಡರ್ಮಾ ವಿಡೆ ಅಂತೇಳಿ. ಇದನ್ನು ನಾವು ಎಕರೆಗೆ 1-2 KG ಎಷ್ಟು ನಾವು ತಿಪ್ಪೆ ಗೊಬ್ಬರ ಜೊತೆ ಮಿಶ್ರಣ ಮಾಡಿ ಭೂಮಿಗೆ ಚೆಲ್ಲೋದ್ರಿಂದ ಈ ಭೂಮಿಯಲ್ಲಿ ಬರುವಂತಹ ರೋಗಗಳು, ಅನೇಕ ರೋಗಗಳು ಮಣ್ಣಿನಿಂದ ಬರುವಂತಹ ಅನೇಕ ರೋಗಗಳನ್ನು ನಾವು ನಿರ್ವಹಣೆ ಮಾಡಬಹುದು. ನೆಟ್ಟೆ ರೋಗ ಇರಬಹುದು, ಬೇರುಕೊಳೆ ರೋಗ, ಈ ತರದೇನು ಸಾಕಷ್ಟು ಬೆಳೆಗಳಿದಾವೆ, ಇದು ರೋಗಗಳಿದಾವೆ, ಅವುಗಳೆಲ್ಲವನ್ನು ಕೂಡ ಈ ನಾವು ಟ್ರೈಕೋಡರ್ಮಾ ವಿರಡೆ ಅನ್ನ ಬಳಸಿ ಯಶಸ್ವಿಯಾಗಿ ನಾವು ನಾವು ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಇದೆ. ಒಳ್ಳೆಯದು ಡಾಕ್ಟರ್ ಮುನಿಸ್ವಾಮಿ ಅವರೇ, ಇಲ್ಲಿ ತನಕ ನಮ್ಮ ರೈತ ಬಾಂಧವರ ಜೊತೆಗೆ ತಾವು ಸಂವಾದ ಮಾಡಿ ಸಾಕಷ್ಟು ವಿಚಾರಗಳನ್ನು ಮುಂಗಾರು ಹಂಗಾಮಿನೊಳಗೆ ಏನು ತಯಾರಿ ಮಾಡ್ತಾ ಇದ್ದಾರೆ ನಮ್ಮ ರೈತರು, ಅವರಿಗೆ ಒಳ್ಳೆಯ ಮಾಹಿತಿಯನ್ನು ಮಾಡಿಕೊಟ್ಟಿದ್ದೀರಿ, ಅದಕ್ಕಾಗಿ ತಮಗೆ ಧನ್ಯವಾದಗಳು. ಆತ್ಮೀಯರೇ, ಈ ಒಂದು ವಿಚಾರಗಳನ್ನು ತಾವು ತಮ್ಮ ಕೃಷಿಯೊಳಗೆ ಅಳವಡಿಸಿಕೊಳ್ಬೇಕು, ಮತ್ತೆ ಅದರಿಂದ ನಮ್ಮ ಬೆಳೆಯ ಆರೋಗ್ಯ ಮತ್ತು ನಮ್ಮ ನೆಲದ ಆರೋಗ್ಯ ಎರಡೂ ಕಡೆ ಲಕ್ಷ್ಯ ಕೊಟ್ಟರೆ ತಮಗೆ ಬಹಳ ಒಳ್ಳೇದಾಗ್ತದೆ. ವಿಶೇಷವಾಗಿ ಸಾವಯವ ಇಂಗಾಲ ಅನ್ನುವಂಥದ್ದು ಏನದ ತಮ್ಮ ಮನಸ್ಸಿನೊಳಗೆ ಯಾವತ್ತೂ ಇರಬೇಕು, ಇದರಿಂದ ನಾವು ವಿಮುಖರಾಗಲೇಬಾರದು. ಇವತ್ತಿನ ರೈತರು ಮುಂದಿನ ದಿನಗಳಲ್ಲಿ ಆ ಒಂದು ಕೆಲಸವನ್ನು ತಾವು ಮಾಡಬೇಕಾಗಿದೆ. ಹಾಗಾಗಿ ತಮ್ಮ ಮೇಲೆ ಬಹಳಷ್ಟು ಒಂದು ದೊಡ್ಡ ಏನು ಜವಾಬ್ದಾರಿ ಇದೆ ಅನ್ನುವಂಥ ಮಾತು ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸುವಂತಹ ಒಂದು ಸಮಯ ಆಯಿತು. ಮತ್ತೆ ಮುಂದಿನ ಸಮಕ್ಷಮ ಕಾರ್ಯಕ್ರಮದೊಳಗೆ ನಾವು ನೀವೆಲ್ಲ ಭೇಟಿಯಾಗೋಣ. ಅಲ್ಲಿ ತನಕ ತಮಗೆಲ್ಲ ನಮಸ್ಕಾರಗಳು. ನಮಸ್ಕಾರ ಸರ್.